ಜನರಿಗೆ ಸರ್ಕಾರಿ ಸೇವೆಗಾಗಿ ಗ್ರಾಮ ವಾಸ್ತವ್ಯ ಸಚಿವ ಆರ್ ಅಶೋಕ. ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನಾಚರಣೆ ವಿವಿಧೆಡೆ ಕಾರ್ಯಕ್ರಮ. ದಕ್ಷಿಣ ಭಾರತದ ಹೆಸರಾಂತ ಹಿನ್ನೆಲೆ ಗಾಯಕಿ ವಾಣಿ ಜೈರಾಮ್ ವಿಧಿವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಶ್ರೋತೃಗಳೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50. ನಮ್ಮ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ ಪ್ರಸಾರವಾಗಲಿದೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी हैं? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहां, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. हर जोखिम से निकल कर फसल आए सुरक्षित हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನುಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಕಮಲಕ್ಕ, ಓ ಬಾರಾಜಣ್ಣ, ಇದೇನ್ ಟಿವಿ ಮುಂದೆ ಕೂತ್ಕೊಬಿಟ್ಟಿದ್ದೆ ಅನ್ಸುತ್ತೆ ನೀನು? ಅದೇನೋ ಬಜೆಟ್, ಅದಕ್ಕೆ ನಮ್ಗೇನಾರ ಸಹಾಯ ಆಯ್ತು. ನೋಡ್ದೆ ಕಮಲಕ್ಕನ ಮಕ್ಕದ ಖುಷಿ ನೋಡ್ದ, ಖುಷಿ ಯಾಕೆ ಹೇಳೋ? ಮಹಿಳೆ ಬಜೆಟ್ ಮಂಡಿಸ್ತಾವ್ರಲ್ಲ, ಅದು ರಾಷ್ಟ್ರ ಮಟ್ಟದಲ್ಲಿ. ಅದು ನೀ ಇನ್ನು ಸರಿಯಾಗಿ ಗಮನಿಸಿಲ್ಲ. ಕಮಲಕ್ಕ ಯಾಕೆ ಖುಷಿಯಾಗ್ಬಿಟ್ಟವಳಂದ್ರೆ, ಒಂದು ಮಹಿಳೆಯರು ಬಜೆಟ್ ಮಂಡಿಸಿದ್ರು, ಇನ್ನೊಂದು ಕೃಷಿ ಕ್ಷೇತ್ರಕ್ಕೆ ಬಹಳ ಇದು ಕೊಟ್ಬಿಟ್ಟವ್ರು ಈ ಸಲ, ಆಯ್ತಾ? ಅದ್ರ ಜೊತೆಗೆ ಇನ್ನೂ ಒಂದು ಖುಷಿ ಒಳಗೆ ಇನ್ನೊಂದು ಲಡ್ಡು ಬಂದು ಬಾಯಿ ಬಿತ್ತಾ ಅಂತಾರಲ್ಲ, ಹಂಗೆ ಇನ್ನೊಂದು ಖುಷಿ ಯಾಕಪ್ಪ ಅಂದ್ರೆ, ಇಳ್ಕ ಸೀರೆ ಉಟ್ಕೊಂಡ್ಬಿಟ್ಟಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಕಮಲಕ್ಕ ಕೆಳಗಿನ ಮೇಲ್ಕಂಡ ಸೀರೆ ನೋಡದ್ದೇ ನೋಡದ್ದು. ಅಲ್ಲ ಕಮಲಕ್ ಅಂತವು ಅಂತವ್ ಬೇಕಾದ್ರೆ ಸೀರೆ ಅವೆ ಅಂದ್ರೆ ಏನ್ ಗೊತ್ತ ರಾಜಣ್ಣ, ಈ ನಮ್ ಕರ್ನಾಟಕದ್ದು ಇಂತರದ ಬೇಕಾದಷ್ಟು ಒಂದೊಂದು ಊರ್ಗೂ ಒಂದೊಂದು ಹೆಸರು. ಈಗ ಮೈಸೂರು ಸಿಲ್ಕು, ಮೈಸೂರು ರೇಷ್ಮೆ ಅಂದ್ರೆ ಫೇಮಸ್ ಅಲ್ವಾ, ಇಳ್ಕಲ್ ಸೀರೆ ಇತರದವೆಲ್ಲ. ಈ ಕಳಸರ್ತಿ ಬಂದಿದ್ರಲ್ಲ ಉತ್ತರ ಕರ್ನಾಟಕ ಭೇಟಿ ಕೊಟ್ಟಿದ್ರು ಒಂದ್ಸರ್ತಿ, ಆಗ ಅಲ್ಲಿ ನೋಡ್ಬಿಟ್ಟು ಬಹಳ ಖುಷಿ ಆಗ್ಬಿಟ್ಟು ಅಲ್ಲಿದು ಜಿಲ್ಲಾಧಿಕಾರಿಗಳಿಗೆ ಹೇಳಿಸಿದ್ರಂತೆ, ಇಂಥವ್ನ ರೆಡಿ ಮಾಡ್ಬಿಟ್ಟು ನಮ್ಗೆ ಕಳ್ಸಿಕೊಡಿ ಅಂತ. ನೋಡಿದ್ರೆ ಅದನ್ನೇ ಉಟ್ಕ ಬಂದವ್ರು ಇವತ್ತು ನೋಡ್ದ. ಆಮೇಲೆ ಎಲ್ಲ ಏನ್ ಗೊತ್ತಾ, ಈಗ ಅದಕ್ಕೋಸ್ಕರ ಈಗ ಬಜೆಟ್ ಅಲ್ಲಿ ಒಂದ್ ಸಪರೇಟ್ ಮಾಡವ್ರಲ್ಲಪ್ಪ. ಈಗ ಎಂತದ್ದು ಜಿ ಐ ಎ ಇರೋಂತ ಉತ್ಪನ್ನಗಳು ಅಂದ್ರೆ ಇಂಥದ್ದು ಅದು ಗ್ಲೋಬಲ್ ಇಂಡಿಕೇಶನ್ ಇರ್ತಕ್ಕಂಥದ್ದು, ಜಿಯೋಗ್ರಫಿಕಲ್ ಗ್ಲೋಬಲ್ ಇಂಡಿಕೇಶನ್ ಅಂತ ಹೇಳ್ತಾರೆ. ಅಂದ್ರೆ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಬೆಳೆಗಳು, ಆ ಹವಾಗುಣಕ್ಕೆ ಅನುಗುಣವಾಗಿ ಬೆಳೆಯುವಂತ ಬೆಳೆಗಳು, ಇಂಥವಕ್ಕೆ ಒಂದು ಇಂಡಿಕೇಶನ್ ಇದೇನೋ ಒಂದು ಕೊಟ್ಟು ನಂಬರ್ ಕೊಟ್ಟು ಅಂತ ಬೆಳೆಗಳನ್ನ ವಿಶ್ವ ದರ್ಜೆಯಲ್ಲಿ ಮಾರುಕಟ್ಟೆ ಮಾಡ್ಬೇಕು. ಈಗ ಮೈಸೂರು ಮಲ್ಲಿಗೆ ಬೇರೆ ಎಲ್ಲಪ್ಪ ಬೆಳೆಯಕ್ಕಾದದು, ನೀನೇನು ಒಂದು 20 ಗುಣಿಗೆ ಹಾಕೊಂಡಿದೀಯ ಹೂವ, ಆದ್ರೂ ನಿನಗೆ ಅದರಲ್ಲೇ ಎಷ್ಟೋ ದಿನಚರಿ ಖರ್ಚಾಗೋಯ್ತದೆ ಹೂ ಬಂದಾಗ. ಎಲ್ಲ ಹುಡುಕ ಬರ್ತಾರೆ ಯಾರು ಘಮ ಘಮ ಅನ್ನೋದನ್ನ. ಹಂಗೆ ಈಗ ಆ ಬಡ್ಕಳ ಕಡೆಗೆ ಹೋದ್ರೆ ಎಂಥದೋ ಒಂದು ಈರುಳ್ಳಿ ಅಂತ ಐತೆ, ಅದು ಅಲ್ಲಿ ಮಾತ್ರ ಬೆಳೀತದೆ. ಅದೇ ತರ ಈಗ ನೀನು ಉತ್ತರ ಕರ್ನಾಟಕ ಕಡೆಗೆ ಹೋದ್ರೆ ಅಗಸೆ ಬೀಜ ಬೆಳೆಯೋದು. ಈಗ ಕೆಲವೊಂದು ಪ್ರದೇಶಕ್ಕೆ ನಮ್ಮ ರಂಜನಗೂಡು ರಸಬಾಳೆ ಇಂಥವೆಲ್ಲ ಆಯಾ ಪ್ರದೇಶಕ್ಕೆ ಒಂದೊಂದು ಹೆಸರಿದೆ. ಹಂಗಾಗಿ ಅಂತ ಉತ್ಪನ್ನಗಳನ್ನ ವಿಶ್ವ ಮಟ್ಟದಲ್ಲಿ ಮಾರುಕಟ್ಟೆ ಮಾಡೋದು. ನೀ ನಂಜನಗೂಡು ರಸಬಾಳೆ ಅಂದ ಕೂಡಲೇ ನೆನಪಾಯ್ತು ಕಮಲಕ್ಕ, ಅವಾಗ ಅವಾಗ ಪದ್ಯ ಹೇಳ್ತಿರ್ತಾಳೆ, ಅದೇನೋ ಹುಸಿ ಹೇಳ ಕಮಲಕ್ಕ. ನಂಜನಗೂಡಿನ ರಸಬಾಳೆ ತಂದಿಹೆ ಕೊಡಗಿನ ಕಿತ್ತೀರೆ, ಹಂಗೆ ಹಂಗೆ ಕಿತ್ತಳೆ. ಇನ್ನೇನೈತೆ, ಬೀದರ ಜಿಲ್ಲೆಯ ಸೀಬೆಯ ಹಣ್ಣು, ಬೆಂಗಳೂರಿನ ಸೇಬಿನ ಹಣ್ಣು. ಬೆಂಗಳೂರು ಸೇಬಿನ ಹಣ್ಣು ಅಂದ್ರೆ ಹೊರಗಡೆ ಬರೋದು, ಈಗ ಬೆಳೀತಾವ್ರೆ ಬಿಡು ಇಲ್ಲಿ ಬೆಳೆಗೆ ಶುರು ಮಾಡವ್ರೆ. ಆದ್ರೆ ಈ ತರದ ಉತ್ಪನ್ನಗಳಿಗೆ ಸ್ಥಳೀಯ ರೈತರು ನನ್ನ ಬೆಳೆ ಯಾರು ಕೊಂಡ್ಕೊಳ್ತಾರೆ ಅಂತ ಆತಂಕ ಪಡಬಾರ್ದು. ಅದಕ್ಕೋಸ್ಕರನೇ ವಿಶ್ವ ದರ್ಜನ್ ಮಾರುಕಟ್ಟೆ ಮಾಡೋದಕ್ಕೆ ಅದೊಂದು ವ್ಯವಸ್ಥೆ ಮಾಡಿ ಅದಕ್ಕೂ ಕೂಡ ಒಂದಷ್ಟು ದುಡ್ಡನ್ನ ಈ ಕೃಷಿ ಬಜೆಟ್ ಅಲ್ಲಿ ತೆಗೆದಿಟ್ಟವ್ರೆ. ಅದಷ್ಟೇ ಅಲ್ಲ ಕಣ ಯಮಣ್ಣ, ನಮ್ ಸುಬ್ಬಣ್ಣ ಇದ್ದಾಗ ಸಿರಿಧಾನ್ಯದ ಬೆಳೆ ಅವ್ರನ್ನೆಲ್ಲ ಕರೆಸಿಬಿಟ್ಟು ಮಾತಾಡ್ಸಿರ್ನಿಲ್ವಾ ಕಮಲಕ್ಕ? ನಿನ್ ಮನೆ ತಕ್ಕ ಬಂದಿದ್ರಲ್ಲ, ನಾನು ಹೇಳು. ಈಗ 20 ರಾಜ್ಯದಲ್ಲಿ ಆ ಸಿರಿಧಾನ್ಯ ಬೆಳೆಗಳನ್ನ ಉತ್ತೇಜನ ಮಾಡಕ್ಕೆ ಅದೆಂತದ ಶ್ರೀ ಅನ್ನ ಅಂತ ಒಂದು ಯೋಜನೆ ರೂಪಿಸೋರು ಕಣಪ್ಪ ಬಜೆಟ್ನಾಗೆ. ಹೌದು ಹೌದು, ಅದಕ್ಕೊಂದಷ್ಟು ದುಡ್ಡೆಲ್ಲ ಎತ್ತಿಟ್ಟವ್ರ. ಅದು ಈಗ ಸಿರಿಧಾನ್ಯ ಅಂದ ತಕ್ಷಣ ಈಗ ಎಲ್ಲಾ ಅನ್ನಕ್ಕೂ ಅದು ಮೂಲ ತಾಯಿ ಇದ್ದಂಗೆ ಅಂತ ಹೇಳೋದು. ನಮ್ಮ ಪೂರ್ವಿಕರೆಲ್ಲ ಅದನ್ನೇ ಹೆಚ್ಚು ಉಪಯೋಗಿಸ್ತಾ ಇದ್ರಿಂದ ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿದ್ರು. ನಮ್ಮಂಗೆ ಈಗ ದುಂಡು ದುಂಡು ಕಾಣ್ತಾರೆ ಜನ ನೋಡಕ್ಕೆ, ಮೈಕೈ ತುಂಬಿಕೊಂಡು ಅಷ್ಟೇ, ಒಳಗೇನು ಸತ್ಮಾನ ಇಲ್ಲ. ಜೊತೆಗೆ ಯಮಣ್ಣ, ನಮ್ಮ ಪ್ರಧಾನ ಮಂತ್ರಿಗಳಿಗೆ ಎಷ್ಟು ದೂರದೃಷ್ಟಿ ಇಟ್ಕೊಂಡವ್ರೆ ಅಂದ್ರೆ ನೋಡು ಕಮಲಕ್ಕ, ಈ ನಮ್ಮ ಸಂಸತ್ತದಲ್ಲ ಪಾರ್ಲಿಮೆಂಟು, ಪಾರ್ಲಿಮೆಂಟ್ನಾಗೆ ಅಲ್ಲೊಂದು ಕ್ಯಾಂಟೀನ್ ಅದೇ, ಅಲ್ಲಿ ಈ ನಮ್ಮ ಮಂತ್ರಿ ಮಹೋದಯರೆಲ್ಲ ಊಟಕ್ಕಿಟ್ಟು ಕೊಯ್ತಾರಲ್ಲ, ಅಲ್ಲಿ ಮೊದಲು ಇದನ್ನ ಇಂಪ್ಲಿಮೆಂಟ್ ಮಾಡ್ಸವ್ರೆ, ಅಂದ್ರೆ ಪ್ರಯೋಗ ಮಾಡ್ಸವ್ರೆ. ಮೊದಲು ಈ ಸಿರಿಧಾನ್ಯಕ್ಕೆ ಉತ್ತೇಜನ ಕೊಡೋದ ಕಾರ್ಯಕ್ರಮ ರೂಪಿಸೋರು ಮಂತ್ರಿ ಮಹೋದಯರು, ಅವರು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಅವರು ಇದನ್ನ ತಿಂದು ಇದ್ರ ಬಗ್ಗೆ ತಿಳ್ಕೋಬೇಕು, ಅದು ಅವ್ರ ಉದ್ದೇಶ. ಆಮೇಲೆ ಅದ್ರ ಬಗ್ಗೆ ಮಹತ್ವವಾಗಿ ಅದಕ್ಕೆ ಯೋಜನೆ ರೂಪಿಸಕ್ಕ ಅವ್ರಿಗೆ ಅನುಕೂಲ ಆಯ್ತದೆ, ಒಂದು ಹೆಚ್ಚು ಪ್ರಚಾರ ಸಿಗ್ತದೆ, ದೊಡ್ಡವ್ರು ಯಾರೋ ಮಾಡಿದ್ರೆ ಸುದ್ದಿ ಹಂಗೆ. ಅದು ಈ ಆತರಕ್ಕಾಗಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇದೇನು ಮಾಡ್ತಾವ್ರಲ್ಲ ಅಂತ ನಮ್ಗೆಲ್ಲ ಗೊತ್ತಾಗಿದೆ, ಹಂಗಲ್ವಪ್ಪ. ಆಮೇಲೆ 2018 ನಮ್ಮ ದೇಶನೂ ಕೂಡ ಸಿರಿಧಾನ್ಯ ವರ್ಷ ಅಂತ ಆಚರಣೆ ಮಾಡ್ತು. ನಾವು ವಿಶ್ವಸಂಸ್ಥೆಯವ್ರಿಗೆ ಅದನ್ನ ನಮ್ಮ ಪ್ರಧಾನ ಮಂತ್ರಿಗಳು ಮತ್ತೆ ನಮ್ಮ ರಾಷ್ಟ್ರದವರು ಅದ್ರ ಮಹತ್ವ ಏನು ಅಂತ ಹೇಳಿದಾಗ, ವಿಶ್ವಕ್ಕೆ ತಲುಪಬೇಕು ಅಂದಾಗ, ಈಗ ವಿಶ್ವಸಂಸ್ಥೆನೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಆಚರಣೆ ಮಾಡ್ತಾ ಇದೆ. ಬರೀ ಹಂಗ ಆಚರಣೆ ಮಾಡ್ಬಿಟ್ಟು ಸುಮ್ನೆ ಕೂತ್ಕೊಂಡ್ರೆ ಅದಕ್ಕೆ ಈಗ ಅವರು ನಮ್ಗೆ ಈ ಹೈದರಾಬಾದ್ ಅಲ್ಲಿ ಈ ಸಿರಿಧಾನ್ಯ ಸಂಸ್ಥೆ ಒಂದಿತ್ತು, ಭಾರತೀಯ ಸಿರಿಧಾನ್ಯ ಅಭಿವೃದ್ಧಿ ಸಂಸ್ಥೆ ಅಂತ, ಅದನ್ನ ಸ್ವಲ್ಪ ಇನ್ನೂ ಹೆಚ್ಚು ಮಟ್ಟದಲ್ಲಿ ಸಂಶೋಧನೆ ಮಾಡೋದು, ಅದು ಬೆಳಗ್ಗೆ ಏನೇನೆಲ್ಲ ಪೂರ್ಕವಾಗಿ ಮಾಡ್ಬೇಕು. ಇದು ಹೇಳ್ದಲ್ಲ, ಈ ಕರ್ನಾಟಕದಲ್ಲಿ ಸಿರಿಧಾನ್ಯಗಳು ಹೆಚ್ಚಾಗಿ ಬೆಳಿತವೆ. ನಮ್ಗೆ ಈಗ ಭಾರತದಲ್ಲಿ ಹೆಚ್ಚು ಸಿರಿಧಾನ್ಯದ ರಾಜ್ಯ ಅಂದ್ರೆ ಕರ್ನಾಟಕ. ಕರ್ನಾಟಕ ಮೊನ್ನೆ ಮನ್ ಕಿ ಬಾತ್ ಅಲ್ಲಿ ಪ್ರಧಾನ ಮಂತ್ರಿಗಳು ಹೇಳಿದ್ರಲ್ಲಪ್ಪ ಇದನ್ನೇ ಪ್ರಧಾನ. ಹಂಗಾಗಿ ಈಗ ನೀನು ಆಗ್ಲೇ 4 ಹೊಲಕ್ಕೆ ನವಣೆ ಸೇದ್ಬಿಟ್ಟಿದೀಯ. ಈ ಕಮಲಾಕ ಅಂತೂ ಬಿಡು ಆಲೆ 10 ವರ್ಷದಿಂದ ಅವರಲ್ಲಿ ಒಂದಲ್ಲ ಒಂದೇ. ಈಗ ನನ್ನಂಗೆ ಏನು ಗೊತ್ತಿಲ್ಲದೇ ಅವ್ರು ಮಾಡ್ಬೇಕಲ್ಲಪ್ಪ. ಅದಕ್ಕೆ ಆ ಸಿರಿಧಾನ್ಯಕ್ಕೆ ಉತ್ತೇಜನ ಕೊಡ್ತಕ್ಕಂತ ಕಾರ್ಯಕ್ರಮಗಳನ್ನ ಈ ಬಜೆಟ್ ಅಲ್ಲಿ ಯಥೇಚ್ಛವಾಗಿ ತಗೊಂಡಿದ್ದಾರೆ. ಇದನ್ನ ಏನು ಎತ್ತ ಅಂತ ಅನ್ಕಂತದನ್ನ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಅಧಿಕಾರಿಗಳ ಹತ್ರ ಹೋಗಿ ಕೇಳೋಣ, ಇಲ್ಲ ತಿಳಿದಂತವ್ರನ್ನ ಕೇಳೋಣ. ನೋಡಿಲ್ಲ ಈ ಚಂದ್ರಣ್ಣ ಆಲಯ ಈ ಬಜೆಟ್ ಕೊಡ್ತ ತಕ್ಷಣ ಬ್ಯಾಂಕ್ ಕಂಡ್ರೆ ಉಂಟಾಗವನ. ಈ ಸಾಲದ ಮಿತಿ ಜಾಸ್ತಿ ಮಾಡಿದ್ರಲ್ಲ, ಈಗ್ಲೇ ಕೊಟ್ಬಿಟ್ಟು ಆಡಿ ನೋಡವ ಅಂತ, ಸಾಲ ಜಾಸ್ತಿ ಮಾಡ್ಕೊಳವ ಅಂತ. ಜೊತೆಗೆ ಕಮಲಕ್ಕ ಇದ್ರಲ್ಲಿ ಇನ್ನೂ ಒಂದು ಅಂಶ ನಾವು ಗಮನಿಸ್ಬೇಕು, ಈ ಸಿರಿಧಾನ್ಯಗಳು ಯಾವುವೆ ಹೆಚ್ಚಿಗೆ ನೀರ್ ಬೇಡಲ್ಲ ಅಲ್ವಾ? ಬೆಳೆಗಳು ಯಾವು ಹೆಚ್ಚು ನೀರ್ ಬೇಡಲ್ಲ? ಈ ನಮ್ ದೇಶದಲ್ಲಿ ಎಷ್ಟೋ ಕಡೆ ಇನ್ನೂ ನೀರಾವರಿ ಸೌಲಭ್ಯಗಳು ಅಷ್ಟಾಗಿ ಇದಾಗಿಲ್ಲ, ಸುಮಾರು ಕಡೆ ಇನ್ನೂ ಮಳೆ ಆಶ್ರಯಿಸ್ಕೊಂಡೆ ಅವ್ರೆ. ಹೌದು, ಈ ಬೆಚ್ಚಗೆ ಭೂಮಿ ಅಂತಾರಲ್ಲಪ್ಪ, ಅಲ್ಲಿ ಚೆಲ್ಬಿಟ್ರೆ ಇದನ್ನು ಉತ್ತೇಜನ ಮಾಡಿದ್ರೆ ಎಲ್ಲಾ ರೈತರು ಲಾಭ ಪಡ್ಕೋಬಹುದು ಅನ್ನೋದು ಅವ್ರ ಉದ್ದೇಶ. ಹ್ಮ್, ಕಣಕ್ಕ ನೀ ಹೇಳದ್ದು ಕರೆಕ್ಟ್. ಈಗ ಜನಕ್ಕೆ ಹೆಂಗೆ ರುಚಿಕರವಾಗಿರ್ತದೋ ಜಾನುವಾರುಗಳಿಗೂ ಅನುಕೂಲ ಆಯ್ತದೆ. ಈಗ ಇದಕ್ಕೆಲ್ಲ ಒಂದಿಷ್ಟು ಪ್ರೋತ್ಸಾಹ ಕೊಟ್ಟು ಸಿರಿಧಾನ್ಯನಿಗೆ ನಮಗೆ ನೀನೇನಂತಿದೆ, ಅಯ್ಯೋ ಈ ಯಾರು ಬೆಳೆದವ್ರು ಹೋಗಿ ಸಜ್ಜೆ ಹಾಕ್ಬಿಟ್ರೆ ಎಲ್ಲ ನವಿಲು ಅಕ್ಕಿ ಗಿಕ್ಕಿ ಎಲ್ಲ ಒಂದು ತಿನ್ಕೋತವೆ, ಉಳಿದಿದಷ್ಟೇ ನಮ್ಗೇನೋ ಒಂದಿಷ್ಟು ಅಂತ. ಈಗ ನಿನ್ನ ಹೊಲ, ನಿನ್ನ ಹೊಲದ ಮಗ್ದಲ್ಲಿ ನಾನು ಒಂದಿಷ್ಟ ಹಾಕ್ತೀನಿ, ಆಮೇಲೆ ನಮ್ಮ ಚಂದ್ರಣ್ಣನ ತೋಟ ಅಲ್ಲೂ ಅವನು ಒಂದಿಷ್ಟು ಹಾಕತಾನೆ, ಕಮಲಾಕ ಹಿಂಗೆ ಊರವರೆಲ್ಲ ಒಂದಷ್ಟು ಅಷ್ಟಷ್ಟು ಹಾಕೊಂಡ್ರೆ ಹಕ್ಕಿ ಪಕ್ಷಿಗಳು ಎಷ್ಟು ಅಂತ ತಿಂದವಪ್ಪ ಅಲ್ವಾ? ಹಂಗಾಗಿ ಏನು ನೀನು ಅಬ್ಬನ ಹೊಲದಲ್ಲಿ ಕಾಣ್ತದೆ ಊರಲ್ಲೆಲ್ಲ ಅಂತ ಅವೆಲ್ಲ ಬಂದು ನಿನ್ನ ಹೊಲಕ್ಕೆ ಬರ್ತವೆ. ಅದ್ರ ಬದಲು ಎಲ್ಲರೂ ಬೆಳೆದಾಗ ಎಲ್ಲರೂ ಹೊಲದ ಒಂದಿಷ್ಟು ತಿಂಗ್ ಕಟ್ತವೆ ಹೋಯ್ತವೆ, ನಮ್ಗೂ ಉಳಿತದೆ. ಅವಕ್ಕೆ ಎಷ್ಟು ಬೇಕೋ ಅಷ್ಟು ಸಿಕ್ಬಿಟ್ರೆ ಅವೇನು ಇದು ಮಾಡಲ್ಲ. ಹೌದು, ಆಮೇಲೆ ನೀ ಒಳದೆಲ್ಲ ಈ ಯಾರು ಸಿರಿಧಾನ್ಯ ಬೆಳೆದರು ಅವ್ರನ್ನ ಕಾಯ್ಕೊಳ್ಳಕ್ಕೆ ಹಂಗೆ ಹಿಂಗೆ ಅನ್ಕೊಂಡು ಅದಕ್ಕೂ ಸುಬಣ್ಣ ಒಂದಿನ ಕರೆಸಿದ್ದೆ ಯಾರನ್ನೋ ಅಧಿಕಾರಿಗಳನ್ನ, ಅದನ್ನ ಹೆಂಗೆ ಜೋಪಾನ ಮಾಡ್ಕೋಬೇಕು, ನಾವು ಹೆಂಗೆ ಬಿತ್ಕೋಬೇಕು, ಹೆಂಗೆ ಜೋಪಾನ ಮಾಡ್ಕೋಬೇಕು, ಎಲ್ಲನೂ ಹೇಳೋರ ಕಣಪ್ಪ. ಅಲ್ಲ ಹೇಳೋದಿಲ್ಲ, ನಮ್ ಕಮಲಕ್ಕನ್ನ ಮನೆಯವರು ಆಗಿಂದ ಬೆಳೀತಾ ಇಲ್ವಾ, ಹಂಗ್ ತಿಳಿದವರು ಹತ್ತವು ನಾವು ಒಂದಿಷ್ಟು ಅನುಭವ ತಗೊಳ್ಳೋದಪ್ಪ. ಹೌದು, ಅದೇನಂತ ಕಷ್ಟ ಆಗಕ್ಕಿಲ್ಲ ಕಣ್ಣ. ಸಿರಿಧಾನ್ಯದಲ್ಲಿ ಅದೇನೋ ಎಂತದ ಉಂಡೆ ಮಾಡೋದು, ಆಮೇಲೆ ಎಲ್ಲಾನು ಪೌಡರ್ ಮಾಡ್ಬಿಟ್ರು, ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಅದ್ರಲ್ಲಿ ಎಂತದ್ದು ಬೆಳಿಗ್ಗೆ ಹೊತ್ತು ಕಾಫಿ ಟೀ ಕುಡಿಯೋ ಟೈಮ್ಗೆ ಹಂಗಿಯೇ ಅದನ್ನ ಬಾದಾಮಿ ಅಲ್ ತರ ಮಾಡ್ಕೊಂಡು ಕುಡಿಬಹುದು. ಬೇಡ ನಿಂಗೆ ಸ್ವಲ್ಪ ಗಟ್ಟಿಗೆ ಬೇಕು ಪಾಯಸತ್ತರ ಅಂದ್ರೆ ಇನ್ನೊಂದ್ ಸ್ವಲ್ಪ ಕಾಯಿಸ್ತಾರೆ, ಗಟ್ಟ ಆಯ್ತದೆ, ಗಟ್ಟ ಮಾಡ್ಕೊಂಡು ಪಾಯಸತ್ತರ ಚಮಚ ನವಣೆ ಆರ್ಕ ಅದ್ರಲ್ಲೆಲ್ಲ ಪೊಂಗಲ್ಲು ಉಪ್ಪಿಟ್ಟು ಬಿಸಿಬೇಳೆ ಬಾತು ಎಲ್ಲ ಮಾಡ್ಬೋದು, ಎಲ್ಲ ಚೆನ್ನಾಗಿರ್ತದೆ. ಈಗ ಅದೆಲ್ಲ ಚೆನ್ನಾಗಿರ್ತದೆ. ಈ ಸರಿ ಇಂದವ ಇನ್ನೊಂದು ಸ್ವಲ್ಪ ಇದ್ಬೇಕು ಅಂತಿದ್ದಲ್ಲಪ್ಪ ನೀನು, ಸಾಕಾಗಲ್ಲ ಸಾಲ ನನಗೆ, ಒಂಚೂರು ಬೇರೆ ಏನಾರು ಬೆಳೆ ಮಾಡಕ್ಕೆ ಅಂತವ. ನೀನು ಸುಸ್ತಿದಾರ ಆಗ್ಲಿಲ್ಲ ಅಂದ್ರೆ, ನೀನು ಬ್ಯಾಂಕಲ್ಲಿ ಯಾವ್ದೋ ಹಳೆ ಸಾಲ ಉಳಿಸ್ಕೊಳ್ಳಿಲ್ಲ ಅಂದ್ರೆ, ನಿನ್ಗೆ ಈ ಸರಿ ಇಂದವ 2% ಅಲ್ಲಿ ಸಬ್ಸಿಡಿ ಕೊಟ್ಬಿಟ್ಟು 7% ಅಲ್ಲಿ ಇಂಟ್ರೆಸ್ಟ್ ಬಡ್ಡಿನಲ್ಲಿ ನಿನ್ಗೆ ಸಾಲ ಕೊಡ್ತಿದ್ರಲ್ಲ, ಈ ಸರಿ 3,00,000 ನೋಡು, ನಿನ್ಗೊಂಚೂರು ಏನಾರು ಅನುಕೂಲ ಆಯ್ತದೆ. 3,00,000 7% ಬಡ್ಡಿನಲ್ಲಿ ತಗೋಬಹುದು ಅಂದ್ರೆ, ಬಡ್ಡಿಯ ಬ್ಯಾಂಕ್ಗಳು ಹಾಕೋದ್ ಹಾಕದೆ, ಆದ್ರೆ ಅದರಲ್ಲಿ 2% ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಭರಿಸ್ತದೆ ಕೃಷಿಕರಿಗೆ. ನಾನು ಹೋಸಲಿ ಉಳಿಸ್ಕೊಬಿಟ್ಟಿದ್ದಿ ಯಾಕೆ ಹೇಳು, ನನ್ನ ಹೆಸರನಾಗೆ ಶಂಕರಣ್ಣ ಗುತ್ತ ಕೊಟ್ಬಿಟ್ಟಿದ್ದಿ, ಅದೇ ಕೆಲಸ. ಅವನ್ ನ್ಯಾಯ ಕಟ್ಟಿಲ್ಲ, ಆಮೇಲೆ ನಾನೇ ಕಟ್ಟಿದ್ದೆ, ಆಮೇಲೆ ಕೊಟ್ಟ ನಂಗೆ ಅವನು. ಇದು ಅಲ್ಲ ಕಣವ, ಅವ್ ಕೊಟ್ಟ ಸರಿ ಬ್ಯಾಂಕ್ನವ್ರ ದೃಷ್ಟಿಲಿ ನಾನೇನದು ಹೇಳು ಅಲ್ವಾ, ಉಳಿಸ್ಕೊಂಡಿ ನಂಗಾಯ್ತು. ಇದು ಕೃಷಿ ಮಾಡಕ್ಕೆ ಅಂತ ಕೊಡೋ ಸಾಲ, ನಾವು ಅಲ್ಲಿ ಮಾಡ್ಬೇಕು ಬೆಳೆ ಮೇಲೆ ಏನೋ ಮಾಡ್ಕೋಬೇಕು, ಅದ್ರಲ್ಲಿ ಬಂದಿದ್ದ ಲಾಭದಲ್ಲಿ ನಾವು ಒಂದಷ್ಟು ಖರ್ಚು ವೆಚ್ಚಗಳು ಮಾಡ್ಕೋಬೇಕು. ನಾವು ಸಾಲ ತಗೊಂಡು ಖರ್ಚು ಮಾಡ್ಬಿಟ್ರೆ ಕಟ್ಟಕ್ಕೆ ವಾಪಸ್ ದುಡ್ಡೆಲ್ಲಿಂದ ಬರ್ತದೆ? ಕೃಷಿಗೆ ಮಾಡ್ಬೇಕು, ಕೃಷಿಗೆ ಮಾಡ್ಬೇಕು. ನಾವು ಅಲ್ಲಿ ಮಾಡಲ್ಲ, ನಾವು ಅಲ್ಲಿ ಮಾಡಲ್ಲ. ಏನ್ ಮಾಡ್ತೀವಿ, ಯಾವ್ದೋ ಊಟಬ ಮಾಡೋ, ಎಲ್ಲೋ ಪಾರ್ಟಿ ಮಾಡೋ, ಇಲ್ಲ ಏನೋ ಒಂದು ಒಳ್ಳೆ ಚೆನ್ನಾಗಿರೋ ಕೂಟ್ರು ತಗೋಬಿಡು, ಹಿಂಗ್ ಮಾಡ್ಕೊಂಡು ನಾವು ಹಾಳು ಮಾಡ್ಕೋಬಿಟ್ಟು ಆಮೇಲೆ ಬ್ಯಾಂಕ್ ಅರ್ಥ ಸುಸ್ತಿದಾರ ಇನ್ನೊಂದ್ಸರಿ ಸಾಲ ಕೇಳಕ್ ಹೋದ್ರೆ ನಿಂದ ಹಳೆ ಸಾಲವೇ ಯಾಕಂತ ಹೋಗ ಗಯ. ನಮ್ ರೈತರು ಸುಮಾರು ಜನ ಹಂಗೆ ಮಾಡೋರ್ ಕಣಪ್ಪ, ಕೃಷಿ ಸಾಲ ತಕ್ಕಬಿಟ್ಟು ಐಕ್ಳು ಪೀಡಿಸ್ತವೆ ಅನ್ಬಿಟ್ಟು ಬುಲೆಟ್ ತಕೊಡೋದು ಹಿಂಗೆಲ್ಲ ಮಾಡೋರೆ ಎಷ್ಟೋ ಮನೆ ಲಾಗೈತೆ. ಅದ ನೀನು ಬರೀ ಕೂಟ್ರಿಗೆ ಹೋದೆ ರಾಜಣ್ಣ, ಕಾರಣ ತಗೊಳಕಿದವ. ನಮ್ಮ ಹುಡುಗ ಬಂದು ಅವ್ರಪ್ಪ ದುಡ್ಡು ಎಲ್ಲಾನು ತಗೊಂಡ್ ಬಂದು ಬ್ಯಾಂಕ್ ಅಕೌಂಟ್ ಇಂದ ಎಲ್ಲೋ ಹಾಕ್ಬೇಕು ಅಂದ್ರೆ ಅವ್ರ ಅಪ್ಪಂದು ಎ ಟಿ ಎಂ ಕಾರ್ಡ್ ತಗೊಂಡೋಗ್ಬಿಟ್ಟಿದ್ದಾನೆಯ, ದುಡ್ಡು ತಗೊಂಡು ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಎಲ್ಲೋ ನಿಂತಿತ್ತಂತೆ. ಓ ಕಾರ್ ತಗೊ ಬಂದ್ಬಿಟ್ಟು ಊರೆಲ್ಲ ಸುತ್ತಾದೆ. ಆಮೇಲೆ ಈಗ ಏನ್ ಮನೆ ತಗ ನಿಲ್ಸಾನೆ, ಪೆಟ್ರೋಲ್ಗೆ ಬೇಡ. ಈ ನಮ್ಮನೆ ತಗೊಂಡು ಮಾಡಿದ್ರು ಕಣಪ್ಪ, ಬಿತ್ತನೆ ಮಾಡಕ್ಕೆ ಅನ್ಬಿಟ್ಟು ಕೂರಿಗೆ ಮಿಷನ್ ಎಷ್ಟೋ ಒಂದ್ ದುಡ್ಡು ಇಟ್ಟಿದ್ರಂತ ಮನ್ಲಿ ಮಗ ಏನ್ ಮಾಡ್ದ, ದುಡ್ಡನ್ನೆಲ್ಲ ಎತ್ಕೊಂಡು ಹೊಟ್ಟದ. ಹೋಗ ಒಂದ್ 10 ಸೈಕಲ್ ಎತ್ಕೊಂಡ್ ಬಂದವನೆ. ಹೇಳಿದ್ರೆ ನಾ ಸೈಕಲ್ ಸಾಪ್ ಮಾಡಕ್ಬೇಕು ಅನ್ನಿಸ್ತು, ಅದಕ್ಕೆ ತಗೊಂಡು ಹೊಟ್ಟದೆ ದುಡ್ಡನ್ನ ಅನ್ಕೊಂಡು. ಹಿಂಗ್ ಮಾಡಿದ್ರೆ ಅದೇ ಅದೇ ಅದೇ ಈಗ ಕೃಷಿನಲ್ಲಿ ಅವನು ಒಂದಿಷ್ಟು ದುಡ್ದು ಒಂದಿಷ್ಟು ಲಾಭ ಕಂಡು ಅದ್ರ ಮೇಲೆ ಬೇಕಾದ್ರೆ ಏನೋ ವ್ಯವಹಾರ ಮಾಡ್ಲಿ ಬೇಡ ಅಂತ ಹೇಳಲ್ಲ. ಆಮೇಲೆ ಬೇಕಾದ್ರೆ ಅದ್ರ ಮೇಲೆ ಚೆನ್ನಾಗಿ ಸ್ಕೂಟ್ರ್ ಇಲ್ದಾರು ಮನೆ ಮೇಲೆ ಮನೆ ಮಾಡಿ ಮನೆ ಕಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ. ಅದಕ್ಕೆ ಹಾಗೆ ಬದುಕಬೇಕು ರೈತರು ಅಂತ ಹೇಳಿ ಸರ್ಕಾರ ಎಲ್ಲ ಇದೆಲ್ಲ ಯೋಜನೆ ಕೊಡೋದು. ರೈತರು ಏನ್ ನೀವು ಸ್ಕೂಟ್ರಲ್ಲಿ ಹೋಗ್ಬೇಡ ಕಾರಲ್ಲಿ ಹೋಗ್ಬೇಡ ಅಂತ ಯಾರು ಹೇಳೋದಿಲ್ಲ. ದುಡ್ದು ಲಾಭ ಮಾಡಿ ಅದ್ರಲ್ಲಿ ತಗೊಂಡು ಓಡಾಡಿ ಓಡಾಡ್ತಾ ಇಲ್ವಾ ಎಷ್ಟೋ ಜನ. ನಮ್ ಚಂದ್ರಣ್ಣ ಇನ್ನೇನು ಕಾರ್ ಬುಕ್ ಮಾಡ್ತೀನಿ ಅಂತವನಪ್ಪ. ಹಂಗೆ ಹೋದ್ ಸರಿ ಒಳ್ಳೆ ಲಾಭ ಬಂತು ಕುಂಬಳದಲ್ಲಿ. ನಾನು ಒಂದ್ ಕಾರ್ ಬುಕ್ ಮಾಡೋಣ, ಎಲ್ಲ ನಾವು ಫ್ಯಾಮಿಲಿ ಹೋಗೋನಾಗ ನಾವು ಬೇಕು ಅಂತಾನೆ. ಹಂಗೆ ದುಡ್ದು ಮಾಡಿ ಮಾಡ್ಬೇಕು. ಜೊತೆಗೆ ಕಮಲಕ್ಕವ್, ಈಗ ಈ ಕೃಷಿ ಕ್ಷೇತ್ರದಲ್ಲಿ ಈ ಸ್ಟಾರ್ಟ್ಅಪ್ಗಳು ಅಂತಾರಲ್ಲ, ಶುರು ಮಾಡೋ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈ ಫ್ಯಾಕ್ಟರಿಗಳು ಇನ್ನೇನಾರು ತಯಾರಿಕೆ ಕಂಪನಿಗಳು ಈ ತರದನ್ನೆಲ್ಲ ಶುರು ಮಾಡ್ತಾರಲ್ಲ ಹೊಸದಾಗಿ, ಅದರಲ್ಲೂ ಯುವ ಜನಾಂಗದವರು ನಮ್ಮ ಯುವಕರು ಈ ಕೃಷಿಗೆ ಸಂಬಂಧಪಟ್ಟಂಗೆ ಈ ತರ ಸ್ಟಾರ್ಟ್ಅಪ್ಗಳನ್ನ ಮಾಡಿದ್ರೆ ಅದಕ್ಕೆ ಬಹಳ ಸಪೋರ್ಟ್ ಮಾಡ್ತಾವ್ರೆ. ಇವಾಗ ಈ ಸರ್ದಿ ಬಜೆಟ್ಲಿ ಅದಕ್ಕೆ ಬೇಕಾದಷ್ಟು ದುಡ್ಡು ಎತ್ತಿಟ್ಟವ್ರೆ. ಎಲ್ಲಿಂದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಗಂಟು ಎಲ್ಲ ರಾಜ್ಯಗಳಿಗೂ ಯುವಕರು ಕೃಷಿಲಿ ಏನಾದ್ರೂ ಈ ತರದ್ದು ಸ್ಟಾರ್ಟ್ಅಪ್ಗಳನ್ನ ಮಾಡಿದ್ರೆ, ಕೃಷಿ ಸ್ಟಾರ್ಟ್ಅಪ್ಗಳು ಅಂತ ಅಂದ್ಬಿಟ್ಟು ಈ ಬೆಳೆದಿರ್ತಕ್ಕಂತ ಬೆಳೆಗಳನ್ನ ನಾವು ಸುಮ್ನೆ ಹಾಗೆ ಬೆಳೆಯನ್ನೇ ಮಾರಾಟ ಮಾಡೋದಕ್ಕೆ ಬದಲು ಅಲ್ಲಲ್ಲೇ ಸ್ಥಳೀಯವಾಗಿ ಒಂದಷ್ಟು ಈ ರೈತ ಉತ್ಪಾದಕ ಕೇಂದ್ರಗಳು ಮಾಡ್ಕೊಳ್ಳೋದು, ಮತ್ತೆ ಒಂದಷ್ಟು ಸಂಸ್ಕರಣಾ ಘಟಕಗಳನ್ನ ಮಾಡ್ಕೊಳ್ಳೋದು, ಈ ಶೇಖರಣಾ ಘಟಕಗಳನ್ನ ಮಾಡ್ಕೊಳ್ಳೋದು. ಈ ನಮ್ಮ ಬಾಕಾವೂನವರು ಮಾಡ್ಕೊ ಬಂದಿದ್ರಲ್ಲ ಅದು, ಹಾ ಅದೇ ಅದಕ್ಕೂ ಕೂಡ ಇದೆ. ಯಾವುದೋ ಒಂದು ಜಿಲ್ಲೆ ಒಂದು ಉತ್ಪನ್ನ, ಅದೇ ರೀತಿಯಾಗಿ ಈಗ ನಾವು ಹೇಳಿದ ಯಾವ್ದಾದ್ರು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದ್ಬಿಟ್ಟು ಭೌಗೋಳಿಕವಾಗಿ ಇರುವಂತ ಬೆಳೆಗಳು ಅಂತ ನಾನು ಹೇಳಿದ್ನಪ್ಪ ಈಗ ನಮ್ಮ ರಸಬಾಳೆ. ಅದೇ ತರ ಈ ತರದ ಬೆಳೆಗಳಿಗೂ ಕೂಡ ಈ ತರ ಉತ್ಪನ್ನಗಳಿಗೂ ಕೂಡ ಹೆಚ್ಚಿನ ಉತ್ತೇಜನ ಕೊಡ್ತಾರೆ ಆ ಕ್ಷೇತ್ರದಲ್ಲಿ. ಮತ್ತೆ ಇನ್ನೊಂದು ಈಗೆಲ್ಲ ಈ ಹಸಿರು ಇಂಧನವನ್ನು ಮಾಡ್ಬೇಕು ಅಂತವ ಏನಂದ್ರೆ ಬಜೆಟ್ ಅಲ್ಲಿ ಸಪರೇಟ್ ಆಗಿ ಒಂದಷ್ಟು ಹಣ ತೆಗೆದಿಟ್ಬಿಟ್ಟವ್ರೆ. ಯಾಕೆ ಇಂಧನದ ಮೇಲೆ ಹೊರಗಡೆಯಿಂದ ಬರುವಂತ ಪೆಟ್ರೋಲು ಡೀಸೆಲು ಇದರಿಂದ ನಾವು ಎಷ್ಟು ದಿನ ಅಂತ ಅವಲಂಬಿತವಾಗಿರ್ತದೆ ಆಗುತ್ತದೆ. ನಾವೇ ತಯಾರು ಮಾಡೋದು ಜೈವಿಕ ಇಂಧನ ಜತ್ರೋಪ ಗಿಡ ಹಾಕಿರ್ತಾರಲ್ಲ, ಏನ್ ನಮ್ಮ ಜಮೀನಲ್ಲೂ ಹಾಕಿದೀನಿ ನೋಡಿದ್ಯಾ ಅಣ್ಣ ನೀನು ಎಲ್ಲ ಮರ ಆಗವೇ ಜತ್ರೋಪ. ಅಲ್ಲ ಸರಿ, ಜತ್ರೋಪ ಮರ ಮಾಡ್ಕೊಂಡು ಏನಕ್ಕ ಮಾಡಿ ಈಗ ಅದನ್ನ, ಅದಕ್ಕೂ ಒಂದು ಹೊಸ ಸವಾಲು ಇದೆ. ಈಗ ನಮ್ಗೆ ಜತ್ರೋಪವನ್ನ ಎಲ್ಲಿ ಬೆಳಿಬೇಕು, ಎಲ್ಲರೂ ಕೃಷಿ ಭೂಮಿಲಿ ಬೆಳೆಯಕ್ಕಾಗಲ್ಲ. ಕೃಷಿ ಭೂಮಿಲಿ ನಮ್ಗೆ ಆದಾಯ ಕಾಣ್ತದೆ ಅಂತ ಎಲ್ಲ ಕೃಷಿ ಭೂಮಿಲಿ ಬೆಳೆದ್ರೆ ಕೃಷಿಯಿಂದ ಬರ್ತಕ್ಕಂತ ಆಹಾರದ ಉತ್ಪನ್ನಕ್ಕೆ ಏನ್ ಮಾಡೋದು, ಅದು ಸವಾಲು. ಇದು ಅದನ್ನೇ ಎಲ್ಲ ಬೆಳಿಬಾರ್ದು, ನಾನ್ ಎಲ್ಲ ನೋಡು ಬದು ಮೇಲೆ ಹಾಕಿರೋದು ಅದು ಸಾಕಾಗಲ್ಲ. ಒಂದೇನಂತ ಅಂದ್ರೆ ದೊಡ್ಡ ಬಂಜರು ಭೂಮಿಗಳು ಇರ್ತಾವಲ್ಲ ಅಲ್ಲಿಗೆ ಇವು ಹೆಚ್ಚು ಸೂಕ್ತವಾಗ್ತವೆ. ಹೊಂಗೆ ಹೊನ್ನೆ ಜತ್ರೋಪ ನೀನ್ ಹೇಳ್ತಾ ಇರೋದು ಎಲ್ಲ ಒಟ್ಟೊಟ್ಟಿಗೆ ಇಂಧನ ನಾವು ಉತ್ಪನ್ನ ಮಾಡಕ್ಕೆ. ಇವು ಏನ್ ಗೊತ್ತಾ, ನಮ್ ತರ ಇನ್ನು ಎಷ್ಟೋ ಜನ ಬೆಳೆದಿರ್ತಾರಲ್ಲ ಎಲ್ಲ ಸೇರ್ಕೊಂಡು ಒಂದ್ ಕಡೆ ಒಂದ್ ಯಂತ್ರ ಅಲ್ಲಿ ಇಟ್ಟಿದೀವಿ ನಾವು, ಅಲ್ಲಿ ತಗೊಂಡೋಗಿ ಇದೆಲ್ಲ ಹಾಕಿ ನಾವು ಇಂಧನ ಮಾಡೋದು ಅಂತ ಈಗಾಗಲೇ ಮಾಡು ಇದೀವಿ. ಕಮಲಕ್ಕ, ಇವೆಲ್ಲ ಏನಾಗವೆ ಅಂದ್ರೆ ಈಗ ಪ್ರಯೋಗ ಅಂತದಲ್ಲ ಅವೇ ಎಲ್ಲ. ಈ ನಮ್ಮ ರೈಲ್ ಎಲ್ಲ ಈಗ ಡೀಸೆಲ್ ರೈಲ್ಗಳನ್ನೆಲ್ಲ ಮೊದ್ಲು ಕೋಲ್ ಇತ್ತು, ಈಗ ಡೀಸೆಲ್ ರೈಲ್ ಬಂತು. ಡೀಸೆಲ್ ರೈಲ್ ಹೋಗ್ಬಿಟ್ಟು ಈಗ ಎಲೆಕ್ಟ್ರಿಕ್ ಮಾಡ್ತಾವ್ರಿ ಎಲ್ಲ. ಎಲೆಕ್ಟ್ರಿಕ್ ಅಲ್ಲ ಕಣವ, ಈಗ ಇನ್ನೊಂದು ಹೈಡ್ರೋಜನ್ ಟ್ರೈನ್ ಅಂತ ಮಾಡ್ತಾವ್ರೆ. ಹೈಡ್ರೋಜನ್ ಅಂದ್ರೆ ಅಲ್ಲೇ ಉತ್ಪಾದನೆ ಮಾಡ್ಕೊತದ ಅದು ನೀರ್ನಲ್ಲಿ. ಈಗ ಹೈಡ್ರೋಜನ್ ಆಮ್ಲಜನಕ ಜಲಜನಕ ಎರಡು ಇರುತ್ತಲ್ಲ, ಅದನ್ನ ವಿಘಟನೆ ಮಾಡ್ಬಿಟ್ಟು ಜಲಜನಕ ಯೂಸ್ ಮಾಡ್ಕೊಂಡು ಓಡದಂತೆ ಅದು. ಹಂಗಿನ್ನ ಈಗ ಹೊರದೇಶದಲ್ಲೆಲ್ಲ ಮಾಡವ್ರೆ, ಈಗ ಇಲ್ಲೂ ಪ್ರಯೋಗ ಮಾಡ್ತಾವ್ರಿ ಇವಾಗ. ಈ ತರ ಎಲ್ಲ ಪ್ರಯೋಗ ಅಂತದಲ್ಲ ಅವೇ ಈಗ ಒಂದೊಂದಾಗ ಎಲ್ಲಾನು ಮಾಡ್ಕತ್ತಾರ ಈಗ. ಅಂದ್ರೆ ಏನಾರು ಅಂದ್ರೆ ಈ ಇಂಧನಕ್ಕೆ ಭೂಮಿಲಿ ಸಿಕ್ತಕ್ಕಂತ ಹೊರಗಡೆ ದೇಶದಿಂದ ತರಿಸ್ಕೊಳ್ಳೋ ಇಂಧನ ಇದೆಯಲ್ಲ, ಇದಕ್ಕೆ ಪರ್ಯಾಯವೇ ಪರಿಹಾರ ಅಂತ. ಇದಕ್ಕೆ ಏನಾರು ಒಂದು ಪರ್ಯಾಯ ಕಂಡುಕೊಳ್ಳೇಬೇಕು, ಇಲ್ಲದವಾದ್ರೆ ಈಗ ಎಲ್ಲ ಓಡಾಡ ರೂಢಿ ಆಗ್ಬಿಟ್ಟಿದೀವಿ. ಸ್ಕೂಟ್ರು ಕಾರು ಯೂರೋಪ್ಲೈನ್ ಎಲ್ಲ ಓಡಾಡ್ತಾರೆ ಜನ. ಏನ್ ನಿಂತು ಕುಂತ್ಕೊಳ್ಳೋ ಅಂದ್ರೆ ಕುಂತ್ಕೊಳಕಾಗಲ್ಲ. ಇಲ್ಲ, ಜೊತೆಗೆ ಯಮಣ್ಣ ರೇಡಿಯೋನಾಗೆ ಒಂದು ಇದು ಬರೋದು, ಅದೇನಂತಾರಲ್ಲಕ್ಕ ಘೋಷವಾಕ್ಯ ಅಂತಾರಲ್ಲ, ಅಂತದನ್ನ ಅವಾಗ ಅವಾಗ ಹೇಳೋರು ರೇಡಿಯೋನಾಗೆ. ಏನಪ್ಪ ಅಂದ್ರೆ, 1 ಲೀಟರ್ ಪೆಟ್ರೋಲ್ನ ಒಂದ್ ಕ್ಷಣಕ್ಕೆ ಬಳಸ್ಬಿಡ್ಬೋದು, ಒಂದ್ ಹನಿ ಪೆಟ್ರೋಲ್ ಆಗಕ್ಕೆ ಎಷ್ಟೋ ವರ್ಷ ಬೇಕಂತೆ. ಬೇಕು ಹಂಗೆ. ಜೊತೆಗೆ ದಿನೇ ದಿನೇ ದಿನೇ ಎಲ್ಲ ವಾಹನಗಳು ಜಾಸ್ತಿ ಆಯ್ತವೆ, ಅದರ ಬಳಕೆ ಜಾಸ್ತಿ ಆಯ್ತಾ ಇದೆ. ಇವು ಉತ್ಪಾದನೆ ಕಮ್ಮಿ ಆದ್ರೆ ಉತ್ಪಾದನೆ ಎಲ್ಲ ಒಂದಲ್ಲ ಒಂದ್ ದಿನಕ್ಕೆ ಖಾಲಿನೇ ಆಗೋಗ್ತದೆ. ಅವೆಲ್ಲ ಎಲ್ಲಿ, ಅದ್ ಯಾವ್ದೋ ಅರಬ್ ಕಂಟ್ರೀಸ್ ಅವಲ್ಲಪ್ಪ, ಅರಬ್ ದೇಶಗಳು ಅಲ್ಲಿರೋದು. ನಮ್ ದೇಶದಲ್ಲಿ ಅಂತೂ ಭೂಮಿ ಸಿಕ್ಕೋಯ್ತದೆ. ಹೌದು. ಆಮೇಲೆ ಏನು ಇದಕ್ಕಿದಂಗೆ ಬಾಯಿ ಬಡಿಬೇಕಾಗಿತ್ತು. ಜೊತೆಗೆ ಮಾಲಿನ್ಯ, ಪರಿಸರ ಮಾಲಿನ್ಯ ಎಷ್ಟಾಗ್ತದೆ, ಇವೆಲ್ಲಾನು ತಡೆಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಈಗಲಿಂದನೇ ಹಸಿರು ಇಂಧನಕ್ಕೆ ಹೋಗ್ಬೇಕು ಅಂತಾನೆ. ಪುನಃ ಈಗ ಈ ಗೋ ಆಧಾರಿತವಾದಂತ ಬಯೋಗ್ಯಾಸ್ ಅನ್ನ ತಯಾರು ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ವಿಶೇಷವಾದ ಅನುದಾನವನ್ನು ಬಜೆಟ್ ಅಲ್ಲಿ ಕೊಟ್ಟವ್ರೆ. ಜೊತೆಗೆ ಇನ್ನೊಂದು ಏಮಣ್ಣ, ಈ ವಿದ್ಯುತ್ ಈಗ ಎಲ್ಲಕ್ಕೂ ವಿದ್ಯುತ್ ಬಳಸ್ಕೊಂಡ್ಬಿಟ್ರೆ ಕೊನೆಗೆ ಅದಕ್ಕೂ ಹೊಡೆತ ಬೀಳ್ತದೆ. ವಿದ್ಯುತ್ ಕ್ಷೇತ್ರಕ್ಕೂ ಶಾರ್ಟೇಜ್ ಆದ್ರೆ ಎಲ್ಲಿಂದ ಇದಂದರು. ಅದಕ್ಕೆ ಏನ್ ಮಾಡ್ತಾವ್ರೆ, ಜೊತೆಗೆ ಅದ ಎಂತದ ಒಂದು ಸೋಲಾರ್ದು ಪ್ಲಾಂಟ್ ಅಂತ ಕಣವ, ಗ್ಲೋಬಲ್ ಸೋಲಾರ್ ಪ್ಲಾಂಟ್ ಅನ್ಕೊಂಡು ಅದ ಎಂತದ ಒಂದು ಮನೆ ಮೇಲೆ ಹಾಕೋತಾರೆ ಅದೆಲ್ಲ ಕಣವ. ಇವ್ರೀಗ ಬಜೆಟ್ ಅಲ್ಲಿ ಘೋಷಣೆ ಮಾಡವ್ರೆ ದೊಡ್ಡದು, ಅದ್ ಎಷ್ಟೋ ಕಿಲೋವಾಟ್ ಉತ್ಪಾದನೆ ಮಾಡೋ ಸೋಲಾರ್ ಪ್ಲಾಂಟ್ ನ ಮಾಡ್ಬೇಕು ಅಂತ ಮಾಡ್ಕೊಂಡು. ನಾನು ನಮ್ ನೆಂಟ್ರು ಮನೇಲಿ ನೋಡ್ದೆ ಕಣ್ಣ, ಮನೆ ಮೇಲೆ ದೊಡ್ಡ ದೊಡ್ಡ ಪ್ಯಾನಲ್ ಹಾಕೊಂಡ್ಬಿಟ್ಟವ್ರೆ. ಅವರು ಮನೆಗೆಲ್ಲ ಉಪಯೋಗಿಸಿ ಉಳಿದಿದ್ದನ್ನ ಈ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತಲ್ಲ ಅಲ್ಲಿಗೆ ಕೊಡ್ತಾರಂತೆ. ನಾವು ಯಾವಾಗ್ಲೂ ಅಲ್ಲಿಗೆ ದುಡ್ಡು ಕಟ್ತೀವಿ. ಜೊತೆಗೆ ಇನ್ನೊಂದ್ ಏನ್ ಗೊತ್ತಾ ಕಮಲಕ್ಕ, ಅಂಚಿನ ಮನೆ ಹಿಂಗೆ ಗೋಡೆ ಕಂಡಂಗ್ ಮುಚ್ಚಿರ್ತಾರೆ. ಹೌದು. ಅಂಚು ಎಲ್ಲಾರು ಒಂದು ಎಲ್ಲಾರು ವ್ಯತ್ಯಾಸ ಆಗ್ಬಿಟ್ರೆ ಮಳೆ ನೀರ್ ಬಂದ್ರೆ ಸುರಿತಿರ್ತದೆ. ಈಗ ಅದ್ರ ಮೇಲೆ ಮುಚ್ಚಿಬಿಡ್ತಾರೆ ಸೋಲಾರ್ ಪ್ಯಾನಲ್ ಗಳನ್ನ. ಮನೆ ಮಳೆ ನೀರು ಸುರಿಯಕ್ಕಿಲ್ಲ, ಕರೆಂಟು ಉತ್ಪಾದನೆ ಆಯ್ತದೆ, ಮನೆಗೆ ಬಳಸ್ಕೊಳ್ಬಹುದು, ಉಳ್ದತ್ನ ಇಲಾಖೆ ಕೊಡ್ಬೋದು, ದುಡ್ಡು ಸಂಪಾದನೆ ಆಯ್ತದೆ. ಅದು ನೀನು ಈಗ ನಗರ ಪ್ರದೇಶಕ್ಕೆ ಹೇಳ್ತೀಯಲ್ಲಪ್ಪ, ಈಗ ನಮ್ಮಲ್ಲೂ ಕೂಡ ಈ ಬೋರ್ವೆಲ್ಗಳಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿಲ್ಲ, ನನಗೆ ಸರಿಯಾಗಿ ಕರೆಂಟ್ ಬಿಡಕ್ಕಿಲ್ಲ ಅಂತ ರೈತರಿಗೆ ಬೇಕಾದಷ್ಟು ಸಮಸ್ಯೆ ಇದೆ. ಆದ್ರೆ ಈ ತರ ಈ ಸೋಲಾರ್ನ ಬಳಸ್ಕೊಬಿಟ್ರೆ ನಮ್ಗೆ ಬಿಸಿಲು ಕಾಲ ಇರೋನಾಗೆಲ್ಲ ಸೋಲಾರ್ ಚಾರ್ಜ್ ಆಗ್ತದೆ. ಅದಕ್ಕೂ ಕೂಡ ಸರ್ಕಾರದಲ್ಲಿ ಅನುದಾನ ಇದೆ, ಪ್ರೋತ್ಸಾಹ ಧನ ಎಲ್ಲ ಇದೆ, ಸಬ್ಸಿಡಿ ಇದೆ. ಇವೆಲ್ಲ ನಾವು ಹೋಗಿ ನಾವು ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಕೃಷಿ ಮಾಡುವಂತರಾಗಿರ್ಬೇಕು. ಮಾಡೋಂಥವ್ರಿಗೆ ಇವೆಲ್ಲ ಅನುಕೂಲತೆಗಳನ್ನ ಸರ್ಕಾರ. ಇನ್ನೊಂದು ಕಣವ, ಈಗ ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಸಂಸ್ಥೆಗಳೇ ಈ ಪೆಟ್ರೋಲು ಡೀಸೆಲ್ ಮಾರಾಟ ಮಾಡುವಂತ ಸಂಸ್ಥೆಗಳೇ ಈಗ ಸೋಲಾರ್ದು ಅದೆಂತದವ ಗ್ಯಾಸ್ ಸ್ಟವ್, ಗ್ಯಾಸ್ ಸ್ಟವ್ ಬದಲಿಗೆ ಸೋಲಾರ್ ಸ್ಟವ್. ಅದ್ ಹೆಂಗೆ ಅಂದ್ರೆ 24 ಗಂಟೆ ಉಪಯೋಗಿಸ್ಬೋದಂತೆ. ನೀನು ಗ್ಯಾಸ್ ತಗೊಳಂಗೆ ಇಲ್ಲ, ಸೋಲಾರ್ ಅಲ್ಲೇ ಅಡುಗೆ ಮಾಡ್ಕೋಬಹುದು. ಸೋಲಾರ್ ಗ್ಯಾಸ್ ಸ್ಟವ್ ಕಂಡಂಗೆ ಉರಿತದಂತೆ. ಅದುವೆ ಆ ತರದ್ನ ಈಗ ಪ್ರಯೋಗಾತ್ಮಕವಾಗಿ ಕಂಡಿಡಿದವ್ರೆ. ಕಣಕ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಅದು ಬರ್ತದೆ ಎಲ್ಲವ. ಅಲ್ಲ ಇವತ್ತು ಬರೀ ನಾನು ನೀನು ಮಾತಾಡದೆ ಆಗೈತೆ, ಕಾಮಲಕ್ಕ ಯಾಕೆ ಬಾಯ ಬಿಡ್ತೀವಲ್ಲ ಕೇಳಿಸ್ಕೊತಾ. ಕಾಮಲಕ್ಕ ಇನ್ನು ಇಳ್ಕಲ್ ಸೀರೆ ಗುಂಗಿಂದ ಈಚೆಗೆ ಬಂದಿಲ್ಲ ನೋಡು. ಅವಾಗ ಇದಕ್ ಹೋಗಿದ್ವಲ್ಲ ದಸರಾ ಎಕ್ಸಿಬಿಷನ್, ಅಲ್ಲಿ ನಮ್ಮ ಚಂದ್ರಣ್ಣ ತಕೊಟ್ಟಿಲ್ವಾ ನಂಗೆ ಇಳ್ಕಲ್ ಸೀರೆ. ಅಲ್ಕಂಡ್ ಕಾಮಲಕ್ಕ ಅವರು ನಮ್ಮ ಮಂತ್ರಿಯವರು ಬಜೆಟ್ ಮಂಡನೆ ಮಾಡಿದ್ರಲ್ಲ ಇಳ್ಕಲ್ ಸೀರೆ ಉಟ್ಕೊಂಡು, ಆ ಇಳ್ಕಲ್ ಸೀರೆನ ನಮ್ಮ ಉತ್ತರ ಕರ್ನಾಟಕದವರು ತಯಾರು ಮಾಡಿ ಕೊಟ್ಟು ಕಳಿಸ್ತಾರಲ್ಲ ಆ ಹೆಣ್ಮಕ್ಳೇ ಅಂತ ತಯಾರು ಮಾಡಿರೋದು ಅದನ್ನ. ಹೌದು. ಆ ಹೆಣ್ಮಕ್ಳಿಗೆ ಎಷ್ಟು ಖುಷಿಯಾಗಿರ್ಬೇಡ. ಈಗ ಟಿವಿ ನೋಡಿದ್ರ ಏನ್ ಇಡೀ ಪ್ರಪಂಚವೇ ನೋಡ್ತಾ, ಎಲ್ಲ ಹೆಣ್ಮಕ್ಳಿಗೂ ಒಂದ್ ಕಣ್ ಬಿದ್ದಿರ್ತದ, ಎಲ್ಲಾರು ನಮ್ಗೂ ಬೇಕು ನಮ್ಗೂ ಬೇಕು ಅಂತ ತಗೊಂಡ್ರೆ ಲಾಭ ಯಾರ್ಗೇಳು. ಅದೇ ಕಣವ, ನಮ್ ಕರ್ನಾಟಕಕ್ಕೆ ಅಲ್ವಾ ಲಾಭ ಅದು. ಜೊತೆಗೆ ಈಗ ನಿನ್ನ ಸ್ವಲ್ಪ ರಾಸ್ಗಳು ಕಟ್ಕೋಬೇಕು ಜಾಸ್ತಿ ಅಂತಿದ್ದಲ್ಲಪ್ಪ, ಈಗ ನೋಡ ಅದೇ ನಾನು ಹೇಳ್ತೀನಿ. ಈಗ ಹಸಿರು ಏನು ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನಕ್ಕೆ ಈ ದನಗಳಿಂದ ಬರ್ತಕ್ಕಂಥವೆಲ್ಲ ಸಗಣಿ ಇದೆಲ್ಲ ಇರ್ತದಲ್ಲ, ಆಗ ಗೋಬರ್ ಗ್ಯಾಸ್ ಅಂತ ಮಾಡೋರು. ಈಗ ಗೋಬರ್ ದನ್ ಅಂತ ಮಾಡಿದ್ದಾರೆ. ಅದರಿಂದ ನೀವು ದುಡ್ಡು ಮಾಡೋದು ಹೆಂಗೆ ಅಂತ. ಅದೆಂತದ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರಿ ರಿಸೋರ್ಸ್ ದನ್ ಅಂತ, ಅದಕ್ಕೆ 10,000 ಕೋಟಿ ತೆಗ್ದಿಟ್ಟವ್ರು ನೋಡಿ ಬಜೆಟ್ ಅಲ್ಲಿ. ಜೊತೆಗೆ ಜಾನುವಾರುಗಳು ತ್ಯಾಜ್ಯ ಬಳಸಿ ಒಂದು ಅನಿಲವನ್ನ ಉತ್ಪಾದನೆ ಮಾಡೋದು. ಅಂದ್ರೆ ಈಗೆಲ್ಲ LPG, CNG ಅನ್ಬಿಟ್ಟು ಇವೆಲ್ಲ ಓಡ್ತಾವಲ್ಲ, ಅದೇ ತರ ಅದು ಎಂತದ್ದು ಸಿಬಿಜಿ ಅಂತಂತೆ, ಕಂಪ್ರೆಸ್ಡ್ ಗೋಬರ್ ಗ್ಯಾಸ್ ಬರೀ ಮನೇಲಿ ಅಡಿಗೆಗೆ ಉಪಯೋಗಿಸ್ತಾ ಇದ್ದ, ಕಂಪ್ರೆಸ್ಡ್ ಬಯೋಗ್ಯಾಸ್. ಕಂಪ್ರೆಸ್ಡ್ ಬಯೋಗ್ಯಾಸ್ ಅದು ನಮಗೆ ಮುಂದಿನ ದಿನಗಳಲ್ಲಿ ವಾಹನಕ್ಕೆ ಅಡಿಗೆಗೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಹಂಗಾಗಿ ಅದಕ್ಕೋಸ್ಕರ ಒಂದು 300 ಘಟಕವನ್ನ ಮಾಡ್ಬೇಕು ಅಂತವ್ರೆ ನೋಡಪ್ಪ ಅಂತ ಘಟಕ ಗಿಟಕ ಏನಾದ್ರು ಮಾಡೋದಿದ್ರೆ ಆಗಿರ್ಲಿ. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ ನೀನು ಕಮಲಕ್ಕ, ಈ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಯೋಜನೆ ತಂದವ್ರೆ, ಆತ್ಮ ನಿರ್ಭರ್ ಕ್ಲೀನ್ ಪ್ಲಾಂಟ್ ಯೋಜನೆ ಅಂತ. ಏನಂದ್ರವ, ಈ ತೋಟಗಾರಿಕೆ ಬೆಳೆಗಳದ್ದು ಇರ್ತಾವಲ್ಲ ಅದು ರೋಗ ಮುಕ್ತವಾಗಿರ್ಬೇಕು, ಆಮೇಲೆ ಒಳ್ಳೆ ಗುಣಮಟ್ಟದಿಂದ ಕೂಡಿರ್ಬೇಕು. ಅದು ಸಸಿ ಮಡಿಗಳೋ ಬಿತ್ತನೆಗಳೋ ಏನೋ ಅವೆಲ್ಲ ಈ ಥರದ್ದು ಉತ್ತಮ ಅಂದರೆ ತುಂಬ ಉತ್ತಮವಾದ ಗುಣಮಟ್ಟದಲ್ಲಿ ಅವೆಲ್ಲ ಬೆಳೆಗಳದ್ದು ಬಿತ್ತನೆ ಬೀಜಗಳೋ ಸಸಿ ಮಡಿಗಳೋ ಇವೆಲ್ಲ ಸಿಕ್ಬೇಕು ಅನ್ನೋ ಕಾರಣಕ್ಕೆ ಈ ಆತ್ಮ ನಿರ್ಭರ್ ಕ್ಲೀನ್ ಪ್ಲಾಂಟ್ ಯೋಜನೆ ಅಂತ ಮಾಡ್ಬಿಟ್ಟು 2,200 ಕೋಟಿ ರೂಪಾಯಿ ಎತ್ತಿಟ್ಟವ್ರ. ಅದಕ್ಕೆ ಅಂದ್ರೆ ಇವಾಗ ನಮಗ್ ಬೇಕಾದ ಬಿತ್ತನೆ ಬೀಜ ಎಲ್ಲ ಅವರೇ ಸುರಕ್ಷಿತವಾಗಿ ಸಂಗ್ರಹಣೆ ಮಾಡಿ ಅಂದ್ರೆ ಇದು ಮಾಡ್ತಾರೆ, ಯೋಜನೆ ಮಾಡವ್ರೆ, ಯೋಜನೆಗೆ 2,200 ಕೋಟಿ ವಿನಿಯೋಗಿಸ್ತಾವ್ರೆ. ಅಂದ್ರೆ ದೇಶಾದ್ಯಂತ ಇದಾಯ್ತದೆ ಅದು. ಆದ್ರೆ ಆ ಯೋಜನೆ ಒಳಗಡೆ ಈ ರೋಗ ಮುಕ್ತವಾದಂತಹ ಬೆಳೆಗಳು ಸಸಿಗಳು ಬೀಜಗಳು ಇವೆಲ್ಲವೂ ಕೂಡ ನಾವು ಕೀಟನಾಶಕಕ್ಕೆ ಬಳಸುವಂತದನ್ನ ಮುಂಚೆನೆ ನಾವು ರೋಗ ಮುಕ್ತ ಮಾಡ್ಕೋಬಿಟ್ರೆ ಅಲ್ಲಿ ನಮ್ಗೆ ಹೆಚ್ಚು ಲಾಭ ಆಗ್ತದೆ. ಇದೇ ರೀತಿಯಾಗಿ ಆಮೇಲೆ ಇನ್ನೊಂದು ಏನಪ್ಪ, ನಮ್ಗೆ ಈ ಮೀನುಗಾರಿಕೆಗೂ ಕೂಡ ಪ್ರಧಾನ ಮಂತ್ರಿಗಳ ಮತ್ಸ್ಯ ಸಂಪದ ಯೋಜನೆ, ಅದರಲ್ಲಿ ಕೆಲವು ಉಪಯೋಜನೆಗಳು ಏನಂದ್ರೆ ಈ ಮೀನುಗಾರಿಕೆ ಮೀನನ್ನ ಬಳಸ್ಕೊಂಡು ನಾವು ಬೇರೆ ಬೇರೆ ರೀತಿಯಾದಂತ ಈ ಏನಾರು ಉತ್ಪಾದನಾ ಘಟಕಗಳನ್ನ ಮಾಡೋದು, ಅವುಗಳನ್ನ ಸಂಸ್ಕರಣಾ ಘಟಕಗಳನ್ನ ಮಾಡೋದು, ಈ ತರದಕ್ಕೆಲ್ಲವೂ ಕೂಡ ನಮ್ಗೆ ಹೆಚ್ಚಿನ ಅನುದಾನ ಕೊಡ್ತಾವ್ರೆ. ಇದನ್ನ ಬಳಸ್ಕೋಬೇಕಷ್ಟೇ, ನಮ್ಗೆ ನಮ್ಗೆ ಈ ಪ್ರದೇಶದಲ್ಲಿ ಹೆಚ್ಚು ಮೀನುಗಾರಿಕೆ ಇಲ್ಲ. ಅವೆಲ್ಲ ಏನಂದ್ರೆ ನಮ್ಗೀಗ ಈ ನಾವು ಹೋಗ್ತಿದ್ವಲ್ಲ ಪೋನ್ಸರಿ ಮಂಗ್ಳೂರ್ ಕರ್ಕೊಂಡು ಹೋಗಿದಲ್ಲ, ಆ ಕಡೆ ಸಮುದ್ರ ಪ್ರದೇಶದಲ್ಲಿ ಇರುವಂತ ಮೀನುಗಾರರಿಗೆ ಅನುಕೂಲ ಆಯ್ತದೆ. ಕಾಮಲಾಕ ಇದು ಯಾಕೋ ಬಾಯ್ನೇ ಬಿಡ್ತಾ ಇಲ್ಲಪ್ಪ. ಏ ಮಾತಾಡ್ತಾ ಇದೀನಲ್ಲಣ್ಣ, ನೀವಿಬ್ರೆ ಒಂದೇ ಸಮ ಹೇಳ್ತಾ ಇದೀರ, ಕೇಳಿಸ್ಕೊತಾ ಇದೀನಿ, ಮಾಹಿತಿ ಕೇಳಿಸ್ಕೊತಾ ಇದೀನಿ ಕಣ್ಣಣ್ಣ. ಜೊತೆಗೆ ಆಗ್ಲೇ ಹೇಳದ್ನಲ್ವಾ ಎಂತದೋ ಅದೇ ಸ್ಟಾರ್ಟ್ಅಪ್ ಕಂಪ್ನಿಗಳನ್ನೆಲ್ಲ ಮಾಡಕ್ಕೆ ಕೃಷಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಅಂತಾನೆ ಒಂದು ಯೋಜನೆ ಮಾಡವ್ರೆ, ಅಗ್ರಿಕಲ್ಚರ್ ಆಕ್ಸಲರೇಟರ್ ಫಂಡ್ ಅನ್ಬಿಟ್ಟು ನಿಧಿ, ಕೃಷಿ ವೇಗವರ್ಧಕ ನಿಧಿ ಅಂತ, ಅದಕ್ಕೆ ಒಂದಷ್ಟು ಎಷ್ಟೋ ದುಡ್ಡು ಹೇಳ್ತಿಟ್ಟವ್ರೆ. ಹಂಗಾಗಿ ಅದ್ರಲ್ಲಿ ಇನ್ನೊಂದೊಂದು ಗೊತ್ತಾ ರಾಜಣ್ಣ, ಅದರಲ್ಲಿ ಅಗ್ರಿ ಸ್ಮಾರ್ಟ್ ಆಪ್ ಅಂತ ಒಂದ್ಸರಿ ನಮ್ಗ ಇಲ್ಲಿ ಆಕಾಶವಾಣಿ ಕೇಳ್ಕೊಂಡಿದೆ ಕಣಪ್ಪ, ಅದೇನೋ ಬುಡ್ಗ ನಮ್ಮ ಆಪ್ನ ಡೌನ್ಲೋಡ್ ಮಾಡ್ಕೋಬಿಡಿ, ಆಪ್ಲೋ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಸಸಿಯಿಂದ ಹಿಡಿದು ಬಿತ್ತನೆ ಬೀಜದಿಂದ ಹಿಡಿದು ನಿಮ್ಗೆ ಹಣ್ಣು ತನಕನು ನೀವು ಮಾಹಿತಿ ಸಿಗ್ತದೆ. ಅದಕ್ಕೆ ಬೇಕಾದ ಮೈಸೂರು ಹುಡುಗ ಆ ನರ್ಸರಿ ಇದು, ಈಗ ನನ್ಗೆ ಯಾವ್ದೋ ನರ್ಸರಿಯಿಂದ ಒಂದ್ ಗಿಡ ಬೇಕು, ಆ ನರ್ಸರಿ ಅವ್ರನ್ನ ನಾನು ಆ ಆಪ್ ಹಾಕೊಂಡ್ಬಿಟ್ಟು ಅದೆಲ್ಲಿ ಹೆಸರು ನೋಡ್ಕೊಂಡು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ನನಗೆ ಸಸಿ ತಂದ್ಕೊಡ್ತಾರೆ. ನನ್ನ ಹತ್ರ ಏನಾದ್ರು ಜಾಸ್ತಿ ಇತ್ತ, ನಾನು ಆ ಆಪ್ ನಂದು ಹಾಕೊಳ್ಳೋದು ನನ್ನ ಹತ್ರ ಇಂತ ವಿಧವೇ ಅಂತ, ಅದು ನೋಡಿ ಇನ್ಯಾರೋ ಬಂದು ನನ್ನ ಹತ್ರ ತಗೊಂಡೋಗ್ತಾರೆ. ಅದು ಏನಂದ್ರೆ ಸಸಿಯಿಂದ ಹಿಡಿದು ನಮ್ಗೆ ಮರ ಬೆಳೆ ಬಂದು ನಮಗ್ ಫಲ ಇರ್ತದ ಅದನ್ನ ಎಲ್ಲಿ ಮಾರಾಟ ಮಾಡ್ಬೇಕು ಎಲ್ಲದಕ್ಕೂ ಕೂಡ ಒಂದೇ ಸಂಪರ್ಕ ಹಾಕೊಂಡು ಈಗಷ್ಟೇ ಪದವಿ ಮಾಡ್ಕೊಂಡವ್ರಲ್ಲ ಹುಡುಗರು ಈಗ ಏನೇನ್ ತಲೆ ಉಪಯೋಗಿಸ್ತಾವ್ರೆ ಅಂದ್ರೆ, ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ, ಅದೆಲ್ಲ ರಾಮನಗರದ ಹತ್ರ ಮರ ದತ್ತು ಕೊಡ್ತಾರಂತೆ ನಮ್ಗೆ, ಯಾವ್ದೇಳು ಮಾವಿನ ಮರವ, ಅವ್ರೇನ್ ಮಾಡ್ತಾರೆ ತೋಟಗಳಿಗೆಲ್ಲ ಹೋಗ್ತಾರೆ, ಒಂದಷ್ಟು ಮರನ ಅವ್ರು ದತ್ತು ತಗೋತಾರೆ, ಅವರು ಮತ್ತೆ ಅದನ್ನ ನಮಗ್ ದತ್ತು ಕೊಡ್ತಾರೆ, ಅವ್ರೊಂಚೂರು ಲಾಭ ಇಟ್ಕೊಂಡು ನಾವ್ ಅವ್ರಿಗೆ ದುಡ್ಡು ಕೊಡೋದು, ಮರ ಎಲ್ಲ ಅವರೇ ಬೆಳೆಸ್ತಾರೆ, ನಮ್ಗೆ ಕೊನೆಯಲ್ಲಿ ಇಷ್ಟು ಮಾವಿನ ಹಣ್ಣು ಅಂತ ನಮಗ್ ಕೊಡ್ತಾರೆ. ನೋಡ್ದಪ್ಪ ಇವೆ ಮತ್ತೆ ಹೊಸ ಅದೆಂತದ ಹೇಳ್ತಾರಲ್ಲಪ್ಪ ಇಂಗ್ಲಿಷಲ್ಲಿ ಇಂಥದ್ದು ಆವಿಷ್ಕಾರಗಳು, ಹೊಸ ಇನ್ನೋವೇಟಿವ್ ಐಡಿಯಾಸ್ ಅಂತ, ಹೊಸ ಹೊಸ ಮಕ್ಕಳಿಗೆ ಅಂತ ಇವಿರ್ತವೆ. ನೋಡಾಗ ಅವರುಗಳು ಎಲ್ಲ ವಿದ್ಯಾವಂತರು, ಅವ್ರಿಗೆ ಗೊತ್ತು ಏನೇನ್ ಮಾಡ್ಬೇಕು ಯಾವ್ಯಾವ ಆ್ಯಪ್ ಮಾಡ್ಬೇಕು ಅಂತ ಎಲ್ಲ ಮಾಡ್ತಾರೆ. ಈಗ ಜನ ಏನ್ ಮಾಡ್ತಾರೆ, ಅಯ್ಯೋ ಈ ಔಷಧಿ ಹಾಕಿರೋ ಮಾವನಣ್ಣು ಬೇಡಪ್ಪ ನಾವ್ ಇಂಥವ್ ತಿನ್ನೋಣ ಅನ್ಬಿಟ್ಟು ಎಲ್ಲ ಹೋಗ್ತಾರೆ ದತ್ತು ತಗೋತಾರೆ, ಅವ್ರಿಗೂ ಲಾಭ ಆಯ್ತು ನಮ್ಗೂ ಒಳ್ಳೆ ಹಣ್ಣು ಸಿಕ್ತು. ಜೊತೆಗೆ ಇನ್ನೊಂದು ವಿಷಯ ಅದಕ್ಕೆ ಏನ್ ಕಮಲಕ್ಕ ನೀನು ಕೇಳ್ಕೊ, ಸೊಸೈಟಿಗೆಲ್ಲ ಒಯ್ತಿರ್ತಿದ್ದಲ್ಲ ಆಗಾಗ ಈ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಇಲ್ವವ ಊರಿನಲ್ಲಿ, ಅಲ್ಲೆಲ್ಲ ಯಾರಿದಾರವ ನಮಂಗೆ ಸಣ್ಣ ರೈತರು ಎಂತದೋ ಆ ಬಡತನ ರೇಖೆಗಿಂತ ಕೆಳಗಿರೋ ರೈತರು ಮಧ್ಯಮ ವರ್ಗದ ರೈತರು ಇಂಥವ್ರು ತಾನೇ ಇರೋದು, ಎಲ್ಲ ಸೇರ್ಕೊಂಡು ಅಲ್ಲಿ ಮೆಂಬರ್ ಆಗಿರ್ತೀವಿ, ಹಿಂಗೆ ಹಿಂಗೇನು ಆಗಿರ್ತೀವಿ. ಈಗ ಆ ಸಹಕಾರ ಸಚಿವಾಲಯದವರು ಎಲ್ಲ ಜೊತೆಲಿ ಸೇರ್ಕೊಂಡು ಸಹಕಾರ ಸಮೃದ್ಧಿ ಅಂತ ಒಂದು ಯೋಜನೆ ಮಾಡ್ಕೊಂಡವ್ರೆ. ಯೋಜನೆ ಮಾಡ್ಬಿಟ್ಟು ಸಹಕಾರ ಸಂಘದಲ್ಲಿ ಎಲ್ಲ ಆ ಬ್ಯಾಂಕ್ ತರ ಎಲ್ಲ ಮಾಡ್ಕೊಂಡಾರಲ್ವಾ, ಅದನ್ನೆಲ್ಲ ಕಂಪ್ಯೂಟರೈಸ್ ಮಾಡ್ತಾ ಇದಾರಂತೀಗ. ಅದಕ್ಕೋಸ್ಕರನೇ ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಯೂಟರೈಸ್ ಮಾಡಕ್ಕೆ ಅದೆಲ್ಲ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ 2,500 ಕೋಟಿ ಎಷ್ಟು ದುಡ್ಡನ್ನ ಎತ್ತಿಟ್ಟವ್ರಿಗೆ ಇವಾಗ ಅಂದ್ರೆ ಇನ್ಮೇಲೆ ನಮ್ ದಾಖಲೆ ಎಲ್ಲ ಡಿಜಿಟಲೀಕರಣ ಮಾಡ್ಬಿಡ್ತಾರೆ. ಏನು ನಮ್ಗೆ ಯಾವಾಗ ಬೇಕು ಹೋಗಿ ನಮ್ದು ಮಾಹಿತಿ ತಗೋಬಹುದು. ಜೊತೆಗೆ ಇನ್ಮೇಲಕ್ಕೆ ಅವು ಆಪ್ ಅಲ್ಲಿ ಬಂದ್ರು ಬಂತು. ಇನ್ನು ನಮ್ ಕೃಷಿ ಪತ್ತಿನ ಸಹಕಾರ ಸಂಘದ್ದು ಎಲ್ಲ ಹೌದು. ಈಗ ಕೋಆಪರೇಟಿವ್ ಸೊಸೈಟಿಗಳು ಇವೆಲ್ಲ ಇರ್ತಾವಲ್ಲ, ಅಲ್ಲಿ ಸುಮಾರು 3 ಕೋಟಿ ತನಕ ದುಡ್ಡು ತಗೊಳೋದಕ್ಕೆ ತೆರಿಗೆ ಇಲ್ಲದೇ ತಗೋಬೋದಂತೆ ಆ ಸಂಘಗಳು ಬೇರೆ ಬ್ಯಾಂಕ್ಗಳಿಂದ. ಅವೆಲ್ಲ ನಡೀತಕ್ಕಂಥದ್ದು RBI ಮತ್ತೆ ಬೇರೆ ಇತರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಇದರಲ್ಲಿ. ಹಾಗೆ 3 ಕೋಟಿ ತನಕ ಕೂಡ ಯಾವುದೇ ತೆರಿಗೆ ಹಾಕಲ್ಲ, ಇಲ್ಲ ಅಂದ್ರೆ ಅದ್ರ ಮೇಲೆ ತಗೊಂಡ್ರೆ ತೆರಿಗೆ ಆಯ್ತದೆ. ತೆರಿಗೆ ಇಲ್ಲ ಅಂದ್ರೆ ಅದ್ರ ಲಾಭ ಪಡೆಯೋದು ನಮ್ಮಂತ ಸಣ್ಣ ರೈತರಿಗೆ ಅಲ್ವಪ್ಪ. ಈಗ ನಾವು ಸ್ತ್ರೀ ಶಕ್ತಿ ಸಂಘದಿಂದ ಸಹಕಾರ ಸಂಘ ತಗೋಬಹುದು, ನಿಮ್ಗೆ ತೆರಿಗೆ ಇರಲ್ಲ, ತೆರಿಗೆ ಹೊರೆಯನ್ನ ನಮ್ಮ ಮೇಲೆ ಹಾಕಲ್ಲ, ಹಾಗಾಗ್ತದೆ. ಇನ್ನೊಂದು ಯಾಕಂದ್ರೆ ಜನ ಈ ನಾವ್ ಹೇಳದ್ ಮರ್ತ್ಬಿಡಿ, ಎಲ್ಲ ಸಾವಯವ ಸಾವಯವ ಅಂದ್ಬಿಟ್ಟು ಎರೆಹುಳದ ಗೊಬ್ಬರದ ತೊಟ್ಟಿದ ಕಟ್ಕೊಳಕ್ಕೆ ಅಂದ್ಬಿಟ್ಟು ನನಗೆ ಪಂಚಾಯತಿಯಿಂದ ದುಡ್ಡು ಕೊಡ್ಲಿಲ್ವಾ, ಅದ್ರ ಮೇಲೆ ಒಂದಷ್ಟು ನಾನು ಒಂದು 2,500 ಖರ್ಚು ಮಾಡಿ ಹಾಕ್ಬಿಟ್ಟು ಕಟ್ಕೊಂಡೆ, ಈಗೆಲ್ಲ ನಮ್ಗೆ ತಂದು ಬಿಟ್ಕೊಂಡು ನಾನು ನಿನ್ಗೆ ನೀನ್ ಹೇಳ್ದಲ್ಲಪ್ಪ ತಗೊಂಡು ನನಗೋಸಿ ಕೊಡುವಂತವ. ಈಗ ನೋಡಿ, ಈಗ ಅದೇ ಎಲ್ಲ ಸಂಪೂರ್ಣವಾಗಿ ಸಾವಯವ ಕಡೆ ಮರಳಬೇಕು ಅನ್ನೋದಕ್ಕೆ ಸರ್ಕಾರದ ಯೋಜನೆ ಏನು ಅಂತ, ಇನ್ 3 ವರ್ಷದೊಳಗಡೆ ಈಗ ನಮ್ಮೂರಲ್ಲಿ ಇವಾಗ ನಾವು 4-5 ಜನ ಸಾವಯವದ ಕಡೆ ಹೊರಡಲಿದ್ದೇವೆ. ಇಡೀ ರಾಷ್ಟ್ರದಲ್ಲಿ 1 ಕೋಟಿ ರೈತರನ್ನ ಸಾವಯವ ಕೃಷಿಗೆ ಮರಳಿಸ್ಬೇಕು, ಮಾಡಬೇಕು ಅಂತ ಅಂದ್ಬಿಟ್ಟು ಆ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿರ್ತಕ್ಕಂಥವ್ರಿಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡೋದು, ಮತ್ತೆ 10,000 ಜೈವಿಕ ಸಂಪನ್ಮೂಲ ಕೇಂದ್ರಗಳನ್ನ ಮಾಡೋದು, ಅಂದ್ರೆ ಅಲ್ಲಲ್ಲೇ 1 ತಾಲೂಕಿಗೆ 2-3 ಈ ತರ ಮಾಡೋದು. ಜೈವಿಕ ಸಂಪರ್ಕ ಕೇಂದ್ರಗಳು ಅಂದ್ರೆ ನಾನು ಎರೆಹುಳ ಗೊಬ್ಬರ ಬೆಳಿತೀನಿ, ಕಾಂಪೋಸ್ಟ್ ಬೆಳಿತೀನಿ, ಇನ್ನೊಂದೇನೋ ಮಾಡ್ತೇನೆ. ಅವುಗಳನ್ನ ಮತ್ತೊಮ್ಮೆ ಈ ಜೈವಿಕ ವಿಧಾನದಲ್ಲಿ ನಾನು ಕ್ರಿಮಿನಾಶಕಗಳು ಕೀಟನಾಶಕಗಳು ಮಾಡ್ತೇನೆ, ಇಂಥವನ್ನೆಲ್ಲ ಬೆಳಿತೀನಿ, ನಾನು ಮಾರ್ಕೆಟೆ ಮಾಡ್ಬೇಕಲ್ಲಪ್ಪ ಅಂತದ್ದು. ಈ ತರದ ಒಂದು ಜೈವಿಕ ಸಂಪರ್ಕ ಕೇಂದ್ರಗಳು, ಸಂಪನ್ಮೂಲ ಕೇಂದ್ರ, ನಮ್ಮ ಹೋಬಳಿ ರೈತ ಸಂಪರ್ಕ ಕೇಂದ್ರ ಅದಲ್ಲ, ಹಂಗೆ ಆ ತರದ 10,000 ಮಾಡ್ಬೇಕಂತಿದಾರಂತೆ. ಇದ್ರ ಜೊತೆಗೆ ಈ ಸೂಕ್ಷ್ಮ ಪೋಷಕಾಂಶಗಳು ಇರ್ತಾವಲ್ಲ ಈ ಬೆಳೆಗಳು ಕೊಡುವಂಥದ್ದೆಲ್ಲ ಇರ್ಬೋದು, ಅವೆಲ್ಲ ಜೈವಿಕ ವಿಧಾನದಲ್ಲೇ ಮಾಡುವಂಥದ್ದನ್ನ ಮಾಡಿ ಬೆಳಿತಕ್ಕಂಥದ್ದನ್ನ ಕೆಲವು ಅಲ್ಲಿ ಇಲ್ಲಿ ಈಗೆಲ್ಲ ಖಾಸಗಿಯವರು ಅಲ್ಲಿ ಇಲ್ಲಿ ಮಾರ್ತಾರೆ, ನಾವು ಅದನ್ನ ಕೊಂಡ್ಕೊಳ್ಳೋರು ಕೊಂಡ್ಕೊಳ್ತಾರೆ. ಈಗ ಅಂಥದನ್ನ ನಾವು ನಾವೇ ಮಾಡಿ ನಾವೇ ವಿತರಣೆ ಮಾಡುವಂಥದ್ದು. ರೈತ ಸಂಪರ್ಕ ಕೇಂದ್ರದಲ್ಲೆಲ್ಲ ಸಿಗ್ತಲ್ಲ ಅಣ್ಣ, ಅದೊಂದು ಸಣ್ಣ ಪ್ಯಾಕೆಟ್ ಕೊಡ್ತಾರೆ. ಅದನ್ಬಿಟ್ಟು ನಾನು ಒಂದ್ಸತಿ ಏನಂತ, ತೆಂಗಿನ ಮರದಲ್ಲಿ ನುಸಿ ಜಾಸ್ತಿ ಆದಾಗ ಹೋಗಿ ಇಸ್ಕೊಂಬಂದಿದೆ, ಅದನ್ನ ಬಿಟ್ಟ ತಕ್ಷಣ ಎಷ್ಟು ಚೆನ್ನಾಗಿ ಹರ್ಕೊಂಡು ಹೊಟ್ಟೋಯ್ತು ಕಣ್ಣ ಮೇಲಕ್ಕೆ ಅದು, ಆಮೇಲೆ ನುಸಿ ಎಲ್ಲ ಕಮ್ಮಿ ಆಗೋಯ್ತು. ಅದು ಹೋಗಿ ನುಸಿನೆಲ್ಲ ತಿಂದ್ಬಿಟ್ಟು ಪ್ರಧಾನ ಮಂತ್ರಿಗಳ ಮತ್ಸ್ಯ ಸಂಪದ ಯೋಜನೆ ಅಂತ ಅದಕ್ಕೆ ಸುಮಾರು 1,600 ಕೋಟಿ ಎತ್ತಿಟ್ಟಿದ್ದಾರೆ ಅಂತ ಕಣವ ಬಜೆಟ್ ನಲ್ಲಿ. ಹೌದು, ನಮ್ಮ ಇವರು ಮೀನುಗಾರಿಕೆ ಮಾಡ್ತಾರಲ್ಲ ಅವರು ಮೀನು ಮಾರಾಟ ಮಾಡೋರು, ಅದರಲ್ಲೇ ಸಣ್ಣ ಉದ್ಯಮಗಳನ್ನ ಮಾಡ್ಕೊಂಡಿರೋರು, ಇದನ್ನೆಲ್ಲ ಉತ್ತೇಜನ ಮಾಡೋಕ್ಕೋಸ್ಕರ ಸುಮಾರು 6,000 ಕೋಟಿ ರೂಪಾಯಿ ಹಾಕೊಂಡಿದ್ದಾರಂತೆ ಬಜೆಟ್ ನಲ್ಲಿ. ಅಲ್ಲ, ಎಲ್ಲದಕ್ಕೂ ಈಗ ನಾವು ಮಾತಾಡಿದ ಯೋಜನೆಗಳೇನು ಸುಮ್ಮನೆ ಯೋಜನೆ ಅಲ್ಲ, ಅದಕ್ಕೆಲ್ಲ ಹಣ ಬೇಕು. ಆ ಹಣವನ್ನ ಎಷ್ಟೆಷ್ಟಕ್ಕೆ ಯಾವ್ದಕ್ಕೆ ಎಷ್ಟು ಕೊಡಬೇಕು, ಯಾವುದು ತುಂಬಾ ಇಂಪಾರ್ಟೆಂಟ್ ಇರೋದು ಅಂದ್ರೆ ಈಗ ಸಿರಿಧಾನ್ಯದ್ದು ಈ ಸಾವಯವದ್ದು ಇಂಥವಕ್ಕೆಲ್ಲ ಹೆಚ್ಚೆಚ್ಚು ಅನುದಾನನೇ ಕೊಟ್ಟಿದ್ದಾರೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಕೃಷಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ರೈತರಾದವರು. ಸುಮ್ನೆ ನಾವು ಸರ್ಕಾರ ಕೊಡ್ತೋ ಸಾಲ ಕೊಡ್ತದೆ ತಕೋ ಹಿಂಗ್ ಮಾಡ್ತಾವೆ ಅಂತಿಲ್ಲ, ಇವೆಲ್ಲ ಯಾವ್ದು ಕೂಡ ಹಂಗ ಮಾಡ್ಕೋಬಾರ್ದು. ಈಗ ಎರೆಹುಳದೇಲೋ ಹೇಳ್ತಾ ಇದ್ರು ಒಬ್ರು, ಎರೆಹುಳ ತೊಟ್ಟಿ ಕಟ್ಟಿಸ್ಕೊಬಿಟ್ಟು ಸುಮ್ನೆ ಎಲ್ಲ ಕಟ್ಟಿಗೆ ಹಾಕೋತಾರೆ, ಸುಮ್ನೆ ಏನೆಲ್ಲ ವ್ಯರ್ಥ ಆಗದೆ ಏನೇನೋ ಬೇಡದೇ ಇರೋದೆಲ್ಲ ತುಂಬ್ಕೋತಾರೆ ಅಂತ. ಇವರೆಲ್ಲ ತುಂಬ್ಕೊಳ್ಳೋದಕ್ಕೊಂದಿಷ್ಟು ಎರೆಹುಳ ಮಾಡಿ ನೆರಳು ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಅವರ ಯಾವ್ದಕ್ಕೂ ಬೇಡ ಅಂದ್ರೆ ಅವ್ರ ಹೊಲದಲ್ಲಿ 1-8 ತೆಂಗಿನ ಮರ ಇರಕ್ಕಿಲ್ವಾ, ಅದಕ್ಕೆ ಹಾಕೊಂಡ್ರು ಆಯ್ತದೆ. ಹಂಗೆ ನಾವು ಇದನ್ನೆಲ್ಲ ನೋಡ್ಕೊಂಡು ಬಳಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೌದು, ಈಗ ನಮ್ಮ ಸ್ತ್ರೀ ಶಕ್ತಿ ಸಂಘದಲ್ಲಿ ಒಂದು ಮೀಟಿಂಗ್ ಕರೆದ್ಬಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಎಲ್ರಿಗೂ ತಿಳುವಳಿಕೆ ಕೊಡಬೇಕು. ನೀವಿಬ್ರು ಬಂದ್ಬಿಡಿ ರಾಜಣ್ಣ, ಯಮಣ್ಣ ಇಬ್ರು ಬರ್ತೀವಿ. ಆಮೇಲೆ ನಮ್ಮ ಇದ್ರು ಬ್ಯಾಂಕ್ ಅಲ್ಲಿ ಒಬ್ರು ಮ್ಯಾನೇಜರ್ ಅವರವ, ಅವ್ರಿಗೆ ಚೆನ್ನಾಗಿ ಗೊತ್ತೀವಿ ಅಲ್ಲವ ರೈತರಿಗೆ ಏನೇನು ಇದಾಯ್ತದೆ ಅಂತ, ಅವ್ರನ್ನೇ ಕರೆದ್ ಬಿಡವ ಹೆಚ್ಚಾಗಿ ಅವ್ರ ತಂದೆನೇ ಮಾಹಿತಿ ತಗೊಳ್ಳವ. ಒಂದ್ ಮೀಟಿಂಗ್ ತರ ಮಾಡ್ಬಿಟ್ಟು ಎಲ್ಲ ಇಡಿಸ್ಬಿಟ್ಟು ಎಲ್ಲಾರನು ಕರೆದ್ಬಿಟ್ಟು ಮಾಹಿತಿ ಕೊಡಿಸ್ಬಿಟ್ರೆ ಎಲ್ಲರಿಗೂ ಅನುಕೂಲ. ಅವತ್ತೇನು ನಮ್ಗೆ ಇದು ಸಬ್ಬಕ್ಕಿ ಪಾಯಸ ಏನಾದ್ರು ಮಾಡ್ಲಿ, ಸಬ್ಬಕ್ಕಿ ಪಾಯಸ ಮಾಡ್ತೀವಿ, ಆಮೇಲೆ ಯೋಜನೆ ಲಾಭ ಎಲ್ಲ ಪಡ್ಕೊಂಡು ನಮಗ್ ಲಾಭ ಬರ್ತದಲ್ಲ ಅದ್ರಲ್ಲೆಲ್ಲ ಇಳ್ಕಲ್ ಸೀರೆ ತಗೋತೀವಿ ತಕೊಳ್ಳಾರಂತೆ. ಅದೇನ ಸಾಮೇನ ಅದೇನೋ ಅದಿರ್ಲಿ, ಅದು ನುಚ್ಚು ನುಂಡ ತರ ಮಾಡೋಳ ತಗೋಬೋದು. ನಮ್ ರಾಜಣ್ಣಂಗೆ ರಾಜಣ್ಣನ್ಗೆ ಗೊತ್ತಲ್ಲ ರೂಢಿ, ಎಲ್ಲ ನೀವು ಬಿಡಿಸ್ತಾ ಕೂತಿದ್ದೆಲ್ಲ ನೋಡ್ದೆ ನಾನು ಅದ್ರಲ್ಲಿ ನುಚ್ಚು ನುಂಡೆ ಮಾಡಿ ಮಾಡಿದೀನಿ, ಮೊದ್ಲೆಲ್ಲ ಅಕ್ಕಿಲ್ ಮಾಡ್ತಾ ಇದ್ವಲ್ಲಣ್ಣ ಅಕ್ಕಿ ಬೇಳೆ ಹಾಕ್ಬಿಟ್ಟು, ಹಂಗೆ ಸಾಮೇನ್ ಮತ್ತೆ ಅವರೆಕಾಳು ಎಲ್ಲ ಹಾಕಿ ನುಚ್ಚುನುಂಡೆ ಮಾಡಿದೀನಿ, ಹಂಗೆ ಟೀನು ತತ್ತೀನಿ, ಕುಂತಿರಿ ಬಂದೆ. ಟೀ ಬೆಳಕಂಕಮ್ಲಕ್ಕ ಯಾಕೆ ಸಿರಿಧಾನ್ಯದ ಯಾವ್ದೋ ಒಂದು ಮಾಲ್ಟ್, ಅದು ಒಂಚೂರಿಗ ಮಾಲ್ಟ್ ಮಾಡಿದೀನಿ. ನೀವೆಲ್ಲ ಹೆಂಗೈತೆ ನೋಡಿ, ಚೆನ್ನಾಗಿದ್ರೆ ನಾವು ನಮ್ ಸಂಘದಿಂದ ಮಾಡ್ಬಿಟ್ಟು ಮಾರಾಟ ಮಾಡ್ಬೇಕು ಅಂತ ಇದೀವಿ. ತಕಬವ ನೋಡೋ ಹೇಳ್ತೀವಿ ಹೆಂಗಿದ್ದಂತ. ಟೀ ಕುಡಿದು ಕುಡಿದು ಗ್ಯಾಸ್ ಇವರು ಒಂದ್ ಸ್ವಲ್ಪ ಗ್ಯಾಸ್ ಪಾಸು ಕಡಿಮೆ ಆಯ್ತದೆ. ಆಯ್ತಣ್ಣ ಬಂದೆ ಇರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ಸಿ ಹೇಮಕುಮಾರ್. ಈ ತೋರಣ ಹೂರಣದ ಪ್ರಸ್ತುತಿ ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೃಷಿ ದರ್ಪಣ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಫೆಬ್ರವರಿ 5 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಹೈನುರಾಸುಗಳ ತಾಂತ್ರಿಕ ನಿರ್ವಹಣಾ ಕ್ರಮಗಳನ್ನು ಕುರಿತು ನಂಜನಗೂಡಿನ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವೆಗಳ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಎಂಸಿ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಏನಪ್ಪ ಅಂತಂದ್ರೆ, ಅನುಭವಿ ರೈತರಾದ್ರೆ ಅಲಕ್ ಮುರಿಯೋದು ಅಂತ ಕರೀತಾರೆ. ಹಿಂದ್ಗಡೆ ಈ ಸಗಣಿ ಹಾಕತ್ತಲ್ಲ, ಆ ಜಾಗದ ಎರಡೂ ಸೈಡು ಕುಳಿ ಬೀಳುತ್ತೆ, ಅಲಕ್ ಮುರಿಯೋದು ಅಂತ ಕರೀತಾರೆ. ಹಳ್ಳಿಗಳ ಭಾಷೆನಲ್ಲಿ ಅಲಕ್ ಮುರಿಯೋದು ಅಂತ ಕರೀತಾರೆ. ಅಲಕ್ ಮುರಿತಾ ಇದೆ ಅಂತಂದ್ರೆ ಇನ್ನೊಂದು 2-3 ದಿವಸದಲ್ಲಿ ಕರು ಹಾಕೋಬಹುದು. ಆಮೇಲೆ ಕುಡುಮಾಸ ಆಡ್ತವೆ, ಕುಡುಮಾಸ ಆಡೋದು, ಅಲಕ್ ಮುರಿಯೋದು, ಈ ಥರದ ಒಂದು ಚಿಹ್ನೆಗಳಿದ್ರೆ. ಆಮೇಲೆ ಕೆಚ್ಚಲು ಕೊನೆ ಲಾಸ್ಟ್ ವಾರದಲ್ಲಿ ಜಾಸ್ತಿ ಚೆನ್ನಾಗಿ ಅಡಿ ಮಾಡುತ್ತೆ ಹಸು. ಸೊ ಅದನ್ನೆಲ್ಲ ಗಮನ ಇಟ್ಟು ತಗೊಂಬರ್ಬೇಕಾಗುತ್ತೆ. ಆದರೆ ನಾನು ಮುಖ್ಯವಾಗಿ ಹೆಚ್ಚು ಒತ್ತು ಕೊಡೋದೇನಪ್ಪ ಅಂತಂದರೆ ಈ ಕೆಚ್ಚಲು ಬಾವು ವಿಚಾರದಲ್ಲಿ. ಫೆಬ್ರವರಿ 6 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕಲ್ಲಂಗಡಿ ಬೆಳೆಯ ಸೂಕ್ತ ಬೇಸಾಯ ಕ್ರಮಗಳನ್ನು ಕುರಿತು ತಿಳಿಸಿಕೊಡಲಿದ್ದಾರೆ. ಮಂಡ್ಯದ ವಿಸಿ ಫಾರಂನಲ್ಲಿರುವ ICAR ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಬಿ. ಕಲ್ಲಂಗಡಿ ಹಣ್ಣಿನಲ್ಲಿ ಕೊಬ್ಬಿನ ಅಂಶ ಅಂದರೆ ಕೊಲೆಸ್ಟ್ರಾಲ್ ಕಂಟೆಂಟು ತುಂಬ ಕಡಿಮೆ ಅಥವಾ 0% ಇರೋದ್ರಿಂದ ಇದನ್ನು ನಮ್ಮ ಎಲ್ಲ ಏನು ಡಯಟಿಷಿಯನ್ಗಳು ಇದನ್ನು ರೆಕಮೆಂಡ್ ಮಾಡ್ತಾರೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ನಮಗೆ ಶಿಫಾರಸು ಮಾಡ್ತಿರೋದ್ರಿಂದ ಇದಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಇದ್ರ ಜೊತೆಗೆ ಇದು ಮೂಳೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೂ ಸಹ ತುಂಬ ಅನುಕೂಲವಾಗಿರುತ್ತೆ. ಈ ಎಲ್ಲ ಅಂಶಗಳಿಂದ ಇದ್ರ ಬೇಡಿಕೆ ಯಾವಾಗ್ಲೂ ಸಹ ಮಾರುಕಟ್ಟೆಯಲ್ಲಿ ಇರುತ್ತೆ. ಫೆಬ್ರವರಿ 7 ಮಂಗಳವಾರ ಸಾವಯವ ಹಾಗೂ ಸಮಗ್ರ ಕೃಷಿಯ ಅನುಭವವನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿ ಹೋಬಳಿ ಪಡಗೂರು ಗ್ರಾಮದ ಕೃಷಿಕ ದಂಪತಿ ನಾಗೇಂದ್ರಪ್ಪ ಹಾಗೂ ನೀಲಮ್ಮ ಅವರೊಂದಿಗೆ ಮಾತುಕತೆ. ಬೇರೆ ಜಮೀನು ನಾವ್ ಇಷ್ಟು ವರ್ಷ ಕೊಟ್ಬಿಡೋದು ಅವ್ರಿಗೆ, ವರ್ಷಕ್ಕೆ ಇಷ್ಟೊಂದ್ ಕೊಟ್ಬಿಡೋದು, ವರ್ಷಕ್ಕೆ ಇಷ್ಟೊಂದ್ ಕೊಟ್ಬಿಟ್ರೆ ನಾವೇ ಉಪಯೋಗಿಸ್ಕೊಳ್ಳೋದು ಇಷ್ಟು ವರ್ಷ ಅಂತ ನಮ್ಗೆ ಇದು ಮಾಡಿದಾರೆ. ಸರಿ ಸರಿ, ಅದು ಈರುಳ್ಳಿ ಇದೆ ಸರ್, ಈರುಳ್ಳಿ ಕಟ್ಟಿಂಗ್ ಆಗಿಲ್ಲ, ಈರುಳ್ಳಿಯಲ್ಲಿ ಬೇರೆ ಪ್ಲೇಟ್ ಅಲ್ಲಿ ಬೇರೆ ಪ್ಲೇಟ್ ಅದೇ ಪಕ್ಕನೆ ಕಬ್ಬನ್ ಪಕ್ಕನೆ. ಎಷ್ಟು ಎಷ್ಟು ಇದೆ? ಒಂದ್ ಎಕರೆ ಚಿಲ್ಲರೆ ಇದೆ. ಅದು ಒಂದ್ ಎಕರೆ? ಒಂದ್ ಎಕರೆ. ಯಾವಾಗ ಬಿತ್ತನೆ ಮಾಡಿದ್ರಿ? ಬಿತ್ತನೆ ಮಾಡಿ ಸರ್ ಎರಡು ತಿಂಗಳ ತುಂಬಿದೆ ಸರ್, ಈಗ ಮೂರನೇ ತಿಂಗಳಿಗೆ ಇನ್ನು ಆಗಿಲ್ಲ, ಎರಡು ತಿಂಗಳ ಮೇಲೆ ಮೂರು ಜಿನ ಚೆನ್ನಾಗಿದೆ. ಫೆಬ್ರವರಿ 8 ಬುಧವಾರ ಸಮಗ್ರ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹುಣಸೂರು ತಾಲೂಕು ಗಾವಡಗೆರೆ ಹೋಬಳಿ ಹುಯಿಲಾಳುವಿನ ಕೃಷಿಕ ಸುದರ್ಶನ ರಾವ್ ಶಿಂಧೆ. ಸರ್, 6 ಎಕರೆಯಲ್ಲಿ 2 ಎಕರೆ ನುಗ್ಗೆ ಹಾಕಿದ್ವಿ ಸರ್. 2 ಎಕರೆ ನುಗ್ಗೆ, 2 ಪೂರ್ತಿ ನುಗ್ಗೆ ಇದೆ. ಅದ್ರ ಮಧ್ಯೆ ಏನು ಬೇರೆ ಬೇರೆ ಅಂತಂದ್ರೆ ಅದನ್ನ ಪೂರ್ತಿ ನೈಸರ್ಗಿಕ ಮಾಡ್ತಾ ಇದ್ವಿ, ನೈಸರ್ಗಿಕ ಕೃಷಿ ಪದ್ಧತಿ ಮಾಡ್ತಾ ಇದೀವಿ. ಮಾಮೂಲಿ ಅದಕ್ಕೇನು ಬೇರೆ ರಾಸಾಯನಿಕ ಆಗಲಿ ಇದು ಮಾಡ್ತಾ ಇಲ್ಲ, ಬದುಕೆ ಪದ್ಧತಿ ಮಾಡ್ಬಿಟ್ಟು ಮಾಡ್ತಾ ಇದೀವಿ. 2 ಎಕರೆ ಪೂರ್ತಿ ಅಳವಡಿಸ್ಕೊಂಡಿದ್ದೀವಿ. ಅದು ಇನ್ನೊಂದು 1.5 ಎಕರೆಯಲ್ಲಿ 10 ಕೋಟಿ ಅದೇ ಮಾಮೂಲಿ ಮಾಡಲಿಲ್ಲ ಮಾಡಲ್ಲ ಹೇಳಿದ್ನಲ್ಲ, ಆ ಥರ CTRA ಮಾಡಲ್ ಮಾಡಿದ್ದೀವಿ. ಒಂದು 10 ಕೋಟಿಯಲ್ಲಿ ಅರಣ್ಯ ಸಸಿಗಳಿದೆ, 6 ಅಡಿ 6 ಅಡಿಗೆ ಒಂದು 80 ಆರ್ಕಿಲಸ್ ಇದೆ, ಒಂದು 200 ಸಿಲ್ವರ ಇದೆ, ಒಂದು 300 ತನಕ ಹೆಬ್ಬೇವಿದೆ. ಫೆಬ್ರವರಿ 9 ಗುರುವಾರ ಗುಣಮಟ್ಟದ ಸಸ್ಯಗಳ ಲಭ್ಯತೆ ಹಾಗೂ ಸಸ್ಯ ಕ್ಷೇತ್ರಗಳ ನಿರ್ವಹಣಾ ಮೊಬೈಲ್ ಆಪ್ನ ಬಳಕೆ ಕುರಿತು ಶರತ್ ಪ್ರಕಾಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸರ್, ನಮ್ಮ ಆಪಲ್ಲಿ ಈಸಿಯಾಗಿ ಸಾಹು ಅಂತ ಸರ್ಚ್ ಮಾಡಿದ್ರೆ ಅಥವಾ ಕ್ಯಾಟಗರಿ ವೈಸ್ ಇದೆ, ಫಸ್ಟ್ ತರಕಾರಿ ಸೆಲೆಕ್ಟ್ ಮಾಡಿ, ಆಮೇಲೆ ಟೊಮೆಟೊ ಸೆಲೆಕ್ಟ್ ಮಾಡಿ, ಎಲ್ಲ ವೆರೈಟಿಗಳು ಆಲ್ರೆಡಿ ನಾವು ಹಾಕಿದ್ದೀವಿ ಎಲ್ಲ ತಳಿಗಳು. ಅದರಲ್ಲಿ ಸಾಹು ಸೆಲೆಕ್ಟ್ ಮಾಡಿದ್ರೆ ಸಾಹು ಯಾವ್ಯಾವ ನರ್ಸರಿಗಳಲ್ಲಿ ಎಷ್ಟೆಷ್ಟು ಪೈರಿದೆ ಅಂತ ನೀವು ಪೂರ್ತಿ ಲಿಸ್ಟ್ ಗೊತ್ತಾಗ್ಬಿಡುತ್ತೆ. ಅದು ಕನ್ನಡದಲ್ಲಿರುತ್ತೆ. ನೀವು ಈಸಿಯಾಗಿ ಅವರಿಗೆ ಅಲ್ಲಿಂದ ಡೈರೆಕ್ಷನ್ಸ್ ಕ್ಲಿಕ್ ಮಾಡಿದ್ರೆ ಅವರಿಗೆ ಮ್ಯಾಪ್ ನಿಮ್ಮ ಗೂಗಲ್ ಮ್ಯಾಪಲ್ಲೇ ತೋರಿಸುತ್ತೆ ಆ ನರ್ಸರಿಗೆ ಹೇಗೆ ಹೋಗೋದು ಅಂತ. ಆ ನರ್ಸರಿ ಓನರ್ ಕಾಂಟ್ಯಾಕ್ಟ್ ನಂಬರ್ ಕಾಲು ಇರುತ್ತೆ. ಸೊ ಅದು ರೈತರಿಗೆ ಏನಂದ್ರೆ ಫಸ್ಟೇ ಒಂದು 10-15 ಕಡೆ ಕಾಲ್ ಮಾಡಿ ವಿಚಾರಣೆ ಮಾಡ್ಕೊಂಡು ಅಲ್ಲಿ ಅರೇಂಜ್ ಮಾಡ್ಕೊಂಡು ತಗೋಬಹುದು. ಫೆಬ್ರವರಿ 10 ಶುಕ್ರವಾರ ಮಳೆ ಆಶ್ರಿತ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಗುಂಡುಪೇಟೆ ತಾಲೂಕು ತೆರಕಣಾಂಬಿ ಹೋಬಳಿ ಪಡಗೂರು ಗ್ರಾಮದ ಕೃಷಿಕ ಮಹೇಶ್ ಅವರೊಂದಿಗೆ ಸಂದರ್ಶನ. ನಮಗೆ ಜೋಳದ ಕಡ್ಡಿ ಆಗಿತ್ತು ಒಂದು 2 ಲಿಟರ್ ಟ್ಯಾಕ್ಟರ್ ಬೇರೆ ಬೇರೆ ಬೇರೆ ಗುತ್ತಿಗೆ ಮಾಡ್ಕೊಂಡ್ರೆ ಜಮೀನಿನಲ್ಲಿ ಅದನ್ನ ಮಡಿಕೊಂಡಿದ್ದು ನಾವು, ಅದನ್ನ ಇದನ್ನ ಅವ್ರಿಗೆ ಮಾರದು. ಒಂದು 38,000 ರೂಪಾಯಿನ ಆಯ್ತು ನಮ್ಗೆ ದುಡ್ಡು. ಅದರಲ್ಲಿ ಉಳಿತಾಯ